ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಸಂಭ್ರಮ ಸಂಭ್ರಮ ಸಂಭ್ರಮ ಆಕಾಶವಾಣಿ ಭದ್ರಾವತಿಗೆ ಈಗ 60 ವರ್ಷಗಳ ವಜ್ರ ಮಹೋತ್ಸವದ ಸಂಭ್ರಮ. ಬರೀ ಸಂಭ್ರಮ ಮಾತ್ರ ಅಲ್ಲ, ಸಾರ್ವಜನಿಕರಿಗಾಗಿ ವಿಶೇಷ ಸ್ಪರ್ಧೆಗಳ ಹೂರಣ, ಸಣ್ಣ ಕಥೆ ಹಾಗೂ ಪಾಕ ಸ್ಪರ್ಧೆ ಕೇಳುಗ ಮಿತ್ರರಿಗಾಗಿ. ಇದಕ್ಕಾಗಿ ನೀವು ಮಾಡಬೇಕಾದದ್ದು ಬಹಳ ಸುಲಭ. 4 ಪುಟಕ್ಕೆ ಮೀರದಂತೆ 500 ಶಬ್ದಗಳ ಒಳಗೊಂಡ ಸಣ್ಣ ಕಥೆಯನ್ನ ಬರೀಬೇಕು. ವಿವಾಹ ಭೋಜನವಿದು, ವಿಚಿತ್ರ ಪಠ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನಗೆ ಬಂದು. ಬಗೆ ಬಗೆಯ ಖಾದ್ಯ ಭಕ್ಷ್ಯಗಳನ್ನು ತಯಾರಿಸುವ ವಿಧಾನ ಒಳಗೊಂಡ ಲೇಖನ ಇದಾಗಿರಲಿ. ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ಪಿನ್ಕೋಡ್ ಸಂಖ್ಯೆ 577302. ಇಲ್ಲಿಗೆ ಕಳುಹಿಸಿ ಅಥವಾ ನೀವು ಇಮೇಲ್ ಮಾಡುವುದಾದರೆ aarbbvt@gmail.com. ಇಲ್ಲಿಗೆ ಮೇಲ್ ಕಳುಹಿಸಿ. ಮೊದಲ 3 ಸ್ಥಾನಗಳಿಗೆ ಪ್ರಶಸ್ತಿ ನೀಡಲಾಗುತ್ತೆ. ನೆನಪಿರಲಿ, ಜನವರಿ 25 ಕೊನೆಯ ದಿನಾಂಕ. ಶಿವಮೊಗ್ಗ ಜಿಲ್ಲೆಯ ಸಂಸದರಾದ ಬಿವೈ ರಾಘವೇಂದ್ರ ಅವರು ಸಂಕ್ರಾಂತಿಯ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಮಂಗಳವಾರ ಸಂಕ್ರಾಂತಿಯ ಸುಗ್ಗಿಗೆ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಗೆ ಕೈಗೊಂಡ ಕಾರ್ಯಕ್ರಮದ ಚಿತ್ರಣ ನಿಮ್ಮ ಮುಂದೆ. ಇನ್ಮೇಲಿಂದ ಭದ್ರಾವತಿಯ ಆಕಾಶವಾಣಿ ಕೇವಲ ಭದ್ರಾವತಿ ಶಿವಮೊಗ್ಗ ಸೀಮಿತ ಆಗಿದೆ, ಇಡೀ ನಮ್ಮ ರಾಜ್ಯಕ್ಕೆ ಕೇಳುವಂತ ಒಂದು ಶುಭ ದಿನಗಳು ಅತ್ಯಂತ ಹತ್ತಿರ ಇದೆ. ಈಗಾಗಲೇ 10 KV ಸಾಮರ್ಥ್ಯದ ಒಂದು ಟ್ರಾನ್ಸ್ಮಿಟರ್ ಈಗಾಗಲೇ ಕೆನಡಾದಿಂದ ಹೊರಟಿದೆ. ಸಂಕ್ರಾಂತಿ ಹಬ್ಬಕ್ಕೆ ಕರೆಕ್ಟ್ ಆಗಿ ನಮ್ಮ ಶಿವಮೊಗ್ಗಕ್ಕೆ ರೀಚ್ ಆಗ್ತಾ ಇದೆ. ಆ ಟವರ್ ಕೂಡ ಇನ್ಸ್ಟಾಲ್ ಆಗ್ಲಿಕ್ಕೆ ಹಿಂದಿಂದನೇ ಅದಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಟೀಮ್ ಕೂಡ ಬರ್ತಾ ಇದೆ. ಈವನ್ ನಾವು ಕಾರಲ್ಲಿ ಹೋಗ್ಬೇಕಾದಾಗ ನಮ್ಮ FM ರೇಡಿಯೋಗಳನ್ನ ನಮ್ಮ ಕಾರಲ್ಲೇ ನಾವೆಲ್ಲರೂ ಕೂಡ ಅವೆಲ್ಲದೂ ಕೂಡ ಕೇಳ್ಕೊಂಡು ಹೋಗುವಂತ ಒಂದು ಶುಭಗಳಿಗೆ ಈಗಾಗಲೇ ಶುರುವಾಗಿದೆ. ವಿವಿಧ ರೀತಿಯ ರೈಲ್ವೆ ಯೋಜನೆ ಮತ್ತು ರೋಪ್ಕಾರ್, ಜೋಗ್ ಅಭಿವೃದ್ಧಿ, VISL ಸಮಸ್ಯೆ, ಹೀಗೆ 10 ಹಲವು ಅಂಶಗಳಿಗೆ ಸಂಬಂಧಿಸಿದಂತೆ ಮನಬಿಚ್ಚಿ ಮಾತನಾಡಿದ ಮಾತುಕತೆ ಸಂಕ್ರಾಂತಿಯ ಸಂಭ್ರಮದಲ್ಲಿ. ಪ್ರಸಾರ ಸಮಯ 14ನೇ ತಾರೀಕು ಮಂಗಳವಾರ ಬೆಳಗ್ಗೆ 9:15 10 ಗಂಟೆವರೆಗೆ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾವಯವ ಕೃಷಿಗೆ ಪೂರಕವಾದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಗತಿಪರ ರೈತ ಶ್ರೀಯುತ ಎಂ ವರ್ಗೀಸ್ ಕ್ಲಿಮಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ MS ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ವಿಕಸನ ಸಂಸ್ಥೆಯ ಸಂಸ್ಥಾಪಕರು, ಇದರ ಒಂದು ಮಾಲೀಕರು ಶ್ರೀ ವರ್ಗೀಸ್ ಅವರು ನಮ್ಮ ಜೊತೆಗಿದ್ದಾರೆ. ತರೀಕೆರೆ ತಾಲೂಕು, ತರೀಕೆರೆ ಒಂದು ಹೋಬಳಿ, ತರೀಕೆರೆ ಒಂದು ಭಾಗದಲ್ಲಿ ಇವರು ತಮ್ಮ ಪ್ರಯೋಗಶಾಲೆಯನ್ನ ತಮ್ಮ ಸ್ವಂತ ಒಂದು ಅನುಭವದಿಂದ, ಸ್ವಂತ ಒಂದು ಖರ್ಚಿನಿಂದ, ಯಾರದೇ ಒಂದು ಸರ್ಕಾರದ ಸಹಾಯ ಪಡೆದೇನೆ, ತಮ್ಮ ಸ್ವಂತ ಖರ್ಚು, ಸ್ವಂತ ಒಂದು ಬಂಡವಾಳ ಹಾಕಿಬಿಟ್ಟು ಈ ಸಂಸ್ಥೆಯನ್ನ ಅವರು ಸಣ್ಣದಾಗಿ ಹುಟ್ಟಾಕಿ ಇದು ಹೆಮ್ಮರವಾಗಿ ಬೆಳೆದಿದೆ. ಈಗ ಬೇರೆ ಜಿಲ್ಲೆಯಲ್ಲಿ ಕೂಡ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಅಲ್ಲದೆ ಬೇರೆ ಜಿಲ್ಲೆಯಲ್ಲಿ ಕೂಡ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ, ಇವರಿಂದ ಈ ಸಂಸ್ಥೆಯ ಕುರಿತು, ಜೊತೆಗೆ ಸಾವಯವ ಕೃಷಿಯ ಕುರಿತು, ಇದರ ನೀತಿ ರೂಪುರೇಷೆಗಳ ಕುರಿತು, ಸರ್ಕಾರದಿಂದ ಯಾವ ರೀತಿಯಿಂದ ಸೌಲಭ್ಯ ಇದಕ್ಕೆ ಬೇಕು, ಆಮೇಲೆ ಸರ್ಕಾರದಿಂದ ಏನು ಸಹಾಯ ಮಾಡಬೇಕು ಸಾವಯವ ಕೃಷಿಕರಿಗೆ, ಜೊತೆಗೆ ಇದರ ಒಂದು ಸಫಲತೆ ಆಗಿರಬಹುದು ಅಥವಾ ವಿಫಲತೆ ಆಗಿರಬಹುದು, ಯಾಕೆ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಜನರು ನಮ್ಮ ರೈತ ಬಾಂಧವರು ಸಾವಯವ ಕೃಷಿಗೆ ಬರಕ್ಕೆ, ಸಾಮಾನ್ಯ ಕೃಷಿಯ ಮತ್ತು ಸಾವಯವ ಕೃಷಿಯ ಒಂದು ಹೊಂದಾಣಿಕೆ ಯಾವ ರೀತಿಯಿಂದ ಇದೆ ಅನ್ನೋದನ್ನ ನಾವು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಒಂದು ವಿಕಸನ ಸಂಸ್ಥೆ ಹುಟ್ಟು ಹಾಕೋದಕ್ಕೆ ಆರಂಭ ಮಾಡುವುದಕ್ಕೆ ಯಾರ ಪ್ರೇರಣೆ ಸಿಕ್ತು ತಮಗೆ? ಸರ್, ವಿಕಸನ ಸಂಸ್ಥೆ 1988 ವಿಶ್ವನಲ್ಲಿ ಪ್ರಾರಂಭವಾಯಿತು. ಮುಖ್ಯವಾಗಿ ಈ ಸಂಸ್ಥೆ ಪ್ರಾರಂಭವಾಗಕ್ಕಿಂತ ಮುಂಚೆ ಪೂರ್ವಕವಾಗಿ ಒಂದು 10-15 ವರ್ಷಗಳ ಕಾಲ ನಾನು ಕೂಡ ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟ ಮತ್ತೆ ಅವರಲ್ಲಿ ವಾಲಂಟರಿ ಸರ್ವಿಸ್ ಅನ್ನೋದು ಕೂಡ ನಾನು ಮಾಡ್ತಾ ಇದ್ದೆ ಸರ್. ಆ ವಾಲಂಟರಿ ಸರ್ವಿಸ್ ಪ್ರೇರಣೆನೆ ಈ ಸಂಸ್ಥೆ ಹುಟ್ಟು ಅಂತ ಹೇಳಬಹುದು. ಸೊ ಜೊತೆನಲ್ಲಿ ನಮ್ಮ ಜಿಲ್ಲೆನಲ್ಲಿ ಯಾಕೆ ಶುರು ಮಾಡಿದ್ರೆ, ನಮ್ಮ ಜಿಲ್ಲೆನಲ್ಲಿ ನಾವು ಪ್ರತಿಯೊಂದು ಒಬ್ಬರು ಆಲೋಚನೆ ಮಾಡಿದಾಗ ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಅಂತ ಆಲೋಚನೆ ಮಾಡಿದಾಗ ಇಲ್ಲಿ ಸಂಪತ್ ಭರಿತಾದ ಜಿಲ್ಲೆ, ಇಲ್ಲಿ ಎಲ್ಲಾ ರೀತಿಯಾದ ವ್ಯವಸ್ಥೆ ಇದೆ ಅನ್ನೋದು ಒಂದು ಮೆಂಟಾಲಿಟಿ, ಯಥೇಚ್ಛವಾಗಿದೆ ಅಂತ ಹೇಳಿ ಎಲ್ಲ ಜನರ ಒಂದು ಮೆಂಟಾಲಿಟಿ ಹಾಗಿದ್ದಾಗ ಇಲ್ಲಿ ಮೂಲಭೂತವಾಗಿ ಸಾಕಷ್ಟು ಸಮಸ್ಯೆಗಳಿದೆ ಸರ್. ಕಾರಣ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆ ಮತ್ತೆ ಶಿವಮೊಗ್ಗ ಜಿಲ್ಲೆ ಕಂಪೇರ್ ಮಾಡಿಕೊಂಡಾಗ ಇಲ್ಲಿ ಒಂದು ಸಾಕಷ್ಟು ಮಳೆಗಾಲದಲ್ಲಿ ಮಳೆ ಬಂದರೂ ಕೂಡ ಆ ಭೂಮಿನಲ್ಲಿ ನೀರಿಡಿದು ಇಡೋ ಶಕ್ತಿ ಅಂತೂ ಇಲ್ಲವೇ ಇಲ್ಲ. ಅಲ್ಲಿ ಬೇಕಾದ ಜನಗಳಿಗೆ ಬೇಕಾಗಿರುವಂತ ಒಂದು ವಾಟರ್ ಕನ್ಸರ್ವೇಷನ್ ಟೆಕ್ನಿಕ್ಸ್ ಗಳೆಲ್ಲ ಯಾರು ಕೂಡ ಅಡಾಪ್ಟ್ ಮಾಡ್ಕೊಂಡಿರಲಿಲ್ಲ. ನಾ 1988 ವಿಸುವಿನಲ್ಲಿ ಇತ್ತೀಚೆಗಿನಲ್ಲಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಬಂದಿದೆ, ಅದರಲ್ಲಿ ಸರ್ಕಾರ ಕೂಡ ಸಂಘ ಸಂಸ್ಥೆ ಸೇರಿಕೊಂಡು ಬದುಗಳ ನಿರ್ಮಾಣ, ಸಾಯಿಲ್ ಅಂಡ್ ವಾಟರ್ ಕನ್ಸರ್ವೇಷನ್, ಗಿಡಗಳು ಪ್ರತಿಯೊಂದು ಕೂಡ ಅನುಷ್ಠಾನ ತಂದಿದೆ. ಈ ನಿಟ್ಟಿನಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಫೋಕಸ್ ಮಾಡ್ಕೊಂಡು ಬಂದಿದ್ವಿ. ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆ ಅಂದ್ರೆ ಶೃಂಗೇರಿ, ಕೊಪ್ಪ, ಮೂಡಿಗೆರೆ ಈ ಪ್ರದೇಶದಲ್ಲಿ ಮಾತ್ರ ಒಳ್ಳೆ ಮಳೆ ಪ್ರದೇಶ. ಬಟ್ ನಾವು ಇರೋದೀಗ ತರೀಕೆರೆಯಲ್ಲಿ ಡ್ರೈ ಝೋನ್, ತರೀಕೆರೆ ಕಡೂರು ಈ ಪ್ರದೇಶದಲ್ಲಿ ತುಂಬಾ ಡ್ರೈ ಝೋನ್ ಏರಿಯಾ, ಒಣ ಪ್ರದೇಶಗಳು. ಈ ಪ್ರದೇಶದಲ್ಲಿ ರಾಗಿ ಒಂದು ಬಿಟ್ರೆ ಬೇರೆ ಏನೂ ಕೂಡ ಬೆಳೆ ಬೆಳೆಯಲ್ಲ. ಮತ್ತೆ ತೆಂಗು ಹಾಕಿದರೆ ತೆಂಗಲ್ಲಿ ಬರೋದು ಒಂದು ವರ್ಷಕ್ಕೆ 50-60 ಕಾಯಿ ಮಾತ್ರ ಬರುತ್ತದೆ. ಕಾರಣ ಏನಂದ್ರೆ ಈ ತೆಂಗಲ್ಲಿ ಇರುವಂತ ಭೂಮಿಯಲ್ಲಿ ಯಾವ್ದೇ ರೀತಿಯಾದ ಫಲಗಳು ಬೆಳಿಬೇಕು ಅಂದ್ರೆ ನ್ಯೂಟ್ರಿಷನ್ ಡೆವಲಪ್ಮೆಂಟ್ ಆಗಬೇಕು, ಮಣ್ಣಿಗೆ ಸಾಕಷ್ಟು ಪೌಷ್ಟಿಕಾಂಶದ ಕೂಡ ಕೊರತೆಗಳು ಕೂಡ ಈ ಭೂಮಿನಲ್ಲಿ ಇದೆ. ಇದನ್ನ ಅರ್ಕೊಂಡು ಏನ್ ಮಾಡ್ಕೊಂಡು ನಾವು ಒಂದು ಸಂಘಟನೆ ನಾವು ಮಾಡಿದೀವಿ. ಈ ಸಂಘಟನೆ ಮೂಲಕ ಸುಮಾರು 100+ ಜನ ಕಾರ್ಯಕರ್ತರುಗಳನ್ನ ನಾವು ತರಬೇತಿ ಕೊಟ್ಟು ಈ ಸಂಸ್ಥೆನಲ್ಲಿ ನಾವು ವಾಲಂಟರಿ ಸರ್ವಿಸ್ ಮಾಡಕ್ಕೆ ಪ್ರೇರೇಪಣೆ ಮಾಡಿದ್ವಿ. ಜೊತೆನಲ್ಲಿ ಇಲ್ಲಿರುವಂತ ರೈತ ಏನ್ ಮೂಲಭೂತ ಸಮಸ್ಯೆ ಇದೆ ಕೃಷಿ ಸಂಬಂಧಪಟ್ಟಂಗೆ ಸ್ವಲ್ಪ ಅಧ್ಯಯನ ಮಾಡಿದ್ವಿ. ಆಗ ರೈತರು ಹೇಳ್ತಿರೋದು ಇಷ್ಟಿಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ ಅನ್ನೋದ್ ಬಗ್ಗೆ ಆ ರೀತಿ ಅವ್ರ ಮನೋಭಾವನೆ ಇತ್ತು. ಬಟ್ ಮುಂದೆ ನಾವು ಸ್ಟಡಿ ಮಾಡಿದಾಗ ಅನಿಸ್ತು, ರೈತರು ಯಾವತ್ತೂ ಕೂಡ ಸಿಂಗಲ್ ಕ್ರಾಪ್ ಅನ್ನ ಡಿಪೆಂಡ್ ಆಗಬಾರದು, ಮಲ್ಟಿ ಕ್ರಾಪ್ ಅನ್ನ ಡಿಪೆಂಡ್ ಆಗಬೇಕು. ಸೊ ಸಿಂಗಲ್ ಕ್ರಾಪ್ ಒಂದು ಬೆಳೆ ಹೋದ್ರೂ ಕೂಡ ಒಂದು ಬೆಳೆಯಲ್ಲಿ ಆದಾಯ ಬರುತ್ತೆ. ಈಗ ನಾವು ಕಡೂರು ತರೀಕೆರೆ ತಗೊಂಡಾಗ ನಾವು 88 ಶುರು ಮಾಡಿದಾಗ ಅಡಿಕೆ ಅನ್ನೋದು ಇರಲಿಲ್ಲ, ಬರೀ ಏನ್ ಮಾಡ್ತಾ ಇದ್ರು ರಾಗಿ ಬೆಳೆ ಬೆಳೀತಿದ್ರು, ಸಾಕು ಯಥೇಚ್ಛವಾಗಿ ರಾಗಿ ಬರ್ತಿತ್ತು. ಕಡೂರು ತಾಲೂಕಲ್ಲೂ ರಾಗಿ ಬೆಳೆ ಸಾಕಷ್ಟು ಬರ್ತಿತ್ತು. ಬರ್ತಾ ಬರ್ತಾ ಪ್ರತಿಯೊಬ್ಬರು ಕೂಡ ಇವತ್ತು ಏನ್ ಮಾಡಿದ್ರೆ ರಾಗಿ ಮತ್ತೆ ಏನು ಇವನ್ನೆಲ್ಲ ಬಿಟ್ಟು ದ್ವಿದಳ ಧಾನ್ಯಗಳೆಲ್ಲ ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ ಬಹುವಾರ್ಷಿಕ ಗಿಡಗಳಿಗೆ ಜಾಸ್ತಿ ಮಾರೋಗಿದ್ದಾರೆ, ಅಡಿಕೆಗಳಿಗೆ ಹೋಗಿದ್ದಾರೆ. ಹಾಗಾಗಿ ಏನಿದೆ ಅಡಿಕೆ ಹಾಕೋದು ತಪ್ಪಂತ ನಾನೇನು ಹೇಳಲ್ಲ, ಬಟ್ ಅಡಿಕೆಗೆ ಸಾಕಷ್ಟು ನೀರು ಬೇಕು. ಆ ನೀರನ್ನ ಕನ್ಸರ್ವ್ ಮಾಡಿಕೊಂಡು ಅಡಿಕೆ ಬೆಳೆ ಬೆಳೀಬಹುದು. ಭೂಮಿನೇ ಸರಿಪಡಿಸ್ಕೊಂಡೇನೆ ಅಡಿಕೆ ಬೆಳೆದ್ರೆ ಏನಾಗ್ಬಿಡುತ್ತೆ, ಅಂತರ್ಜಲ ನೀರನ್ನ ಪೂರ್ತಿ ಬಳಕೆ ಮಾಡಿ ಅಡಿಕೆಯನ್ನ ಬೆಳಕ್ಕೆ ನಿಂತ್ಕೊಂಡ್ಬಿಟ್ರೆ ಇವತ್ತು ಅಂತರ್ಜಲ ಖಾಲಿ ಆಗ್ತವೆ. ಯಾವಾಗ ಭೂಮಿನಲ್ಲಿ ಬದುಗಳು ಹಾಕಿಸ್ಕೊಳೋದು, ಬೇಕಾದಂತ ಮೂಲಭೂತ ಗಿಡಗಳನ್ನ ಬೆಳೆಸೋದು, ಮತ್ತೆ ಬದುಗಳ ಮೂಲಕ ಸಾಕಷ್ಟು ಬೇಕಾಗಿರುವಂತ ಭೂಮಿ ಫಲವತ್ತಕ ಆಗುವಂತ ಜಟ್ರೋಪ ಇರ್ಬೋದು ಅಥವಾ ಪೊಂಗೇಮೆ ಇರ್ಬೋದು, ಆಮೇಲೆ ನೇರಳೆ ಗಿಡ ಇರ್ಬೋದು, ಹಂಗೆ ಇವ ಬೇರೆ ಬೇರೆ ಗಿಡಗಳನ್ನ ನಾವು ಮಲ್ಚಿಂಗ್ ರೀತಿಯಲ್ಲಿ ಮಾಡಬೇಕು. ನಮ್ಮಲ್ಲಿ ಗಿಡ ಇರಬೇಕು. ಮಲ್ನಾಡು ಹೋಗಿ, ನೀವು ಶೃಂಗೇರಿ ಕೊಪ್ಪಕ್ಕೆ ಹೋಗಿ, ಸಾಕಷ್ಟು ಬಯೋಮಾಸ್ ಬರ್ತದೆ ಅಲ್ಲಿ, ಬೇಕಾದಷ್ಟು ಬರ್ತದೆ. ಮಳೆಗಾಲದಲ್ಲಿ ದರ್ಗನ್ನ ರೈತರೇ ಗುಡಿಸಿ ತಂದು ಬೆಳೆಗಳಿಗೆ ಹಾಕ್ತಾರೆ, ಇವನ್ ಗದ್ದೆಗಳಿಗೂ ಹಾಕ್ತಾರೆ, ರಾಗಿಗಳಿಗೂ ಕೂಡ. ಇಲ್ಲಿನವ್ರು ಯಾರು ಹಾಕಕ್ ಒಂದು ಕಡ್ಡಿ ಒಂದು ಗಿಡ ಇಲ್ಲ, ಆಯ್ತಾ. ಹೀಗಾಗಿ ಈಗಿದ್ದಾಗ ಜನಗಳ ಒಂದು ಮೆಂಟಾಲಿಟಿ ಚೇಂಜ್ ಮಾಡ್ಬೇಕಪ್ಪ, ನಾವೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಇನಿಷಿಯಲಿ ನಾವು ನಮ್ದಾಗಿರೋ ಅಂತ ಒಂದು ಪ್ರಾಕ್ಟಿಕಲ್ ನಮ್ಮ ಅನುಭವದ ಮೂಲಕ ಮಾಡ್ಕೊಂಡ್ ಬಂದ್ವಿ. ತದನಂತರ ನಾವು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಆಮೇಲೆ ನವಿಲೆ, ಆಮೇಲೆ ಬಾವಿಕೆರೆ, ಮತ್ತೆ ಬೆಂಗಳೂರು ಕಡೆಯಲ್ಲಿ ರೈತರನ್ನ ಕರ್ಕೊಂಡೋಗಿ ತೋರಿಸಿದ್ವಿ. ಸುಮಾರು ಇವತ್ತಿನವರೆಗೆ 8,000 ರೈತರನ್ನ ಕರ್ಕೊಂಡೋಗಿ ತೋರಿಸಿದ್ವಿ. 8,000 ರೈತರಿಗೆ ನೋಡ್ರಪ್ಪ, ಇವತ್ತು ಬೆಳೆ ಅಂದ್ರೆ ಒಂದೇ ರೀತಿ ಬೆಳೆ ಅಲ್ಲ, ಅದಕ್ಕೆ ನಾವು ಯಾವತ್ತಿದ್ರು ಕೂಡ ಭೂಮಿ ಫಲವತ್ತತೆ ಮಾಡಬೇಕು ಅಂದ್ರೆ ಗಿಡಮರಗಳು ಯಥೇಚ ಬೆಳಿಬೇಕು ಅನ್ನೋದ್ ಬಗ್ಗೆ ತಂದ್ವಿ. ಸಾರ್ ಕಳ್ಳಿ ಬರುತ್ತೆ ಸಾರ್ ಹಾಗೆ ಸಾರ್ ಇದು ಅಂತ ಇದ್ರು. ಕರಡಿಗಿಡಿ ಯಾವತ್ತೂ ಕೂಡ ಜನಗ ಅದೋ ಮೆಂಟಾಲಿಟಿ ಬದಲಾವಣೆ ಮಾಡ್ಕೊಬೇಕು. ಕಾಡು ಬೆಳ್ತನ ಕರಡಿ ಬರೋದಿಲ್ಲ, ಇವೆಲ್ಲ ಜನಗಳಿಗೆ ಹೇಳ್ಕೊಟ್ವಿ. ಅದಾದ ನಂತರ ಮಣ್ಣನ್ನ ಸಂರಕ್ಷಣೆ ಮಾಡಬೇಕು ಅಂದ್ರೆ ಬದುಗಳು ಹಾಕ್ಬೇಕು ಅಂತ ಹೇಳ್ಕೊಟ್ವಿ. ಅದಾದ ನಂತರ ಸಾಕಷ್ಟು ಅದ್ ಬೇಕಾದ ಫಲವತ್ತತೆಗೋಸ್ಕರ ಸಾಕಷ್ಟು ಗಿಡಮರಗಳು ಬೆಳೆಸಿ ಬದುಗಳ ಮೇಲೆ ಬೆಳೆಸಿ ಅಂತ ಹೇಳ್ಕೊಟ್ವಿ. ಈಗ ಹಂತ ಹಂತ ಅಂತ ಮಾಡ್ತಾ ಇವತ್ತು ನಮ್ಮಲ್ಲಿ ನಮ್ಮ ಒಂದು ನೆಟ್ವರ್ಕ್ ಅಲ್ಲಿ ಸುಮಾರು 2,500 ಜನ ಸಾವಯವ ಕೃಷಿಕರಾಗಿ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಪ್ರತಿಯೊಬ್ಬರು ಒಂದಲ್ಲ ಒಂದ್ ರೀತಿನಲ್ಲಿ ಬೆಳೆಗಳನ್ನ ಬೆಳೀತಾ ಇದಾರೆ. ಅವರೆಲ್ಲಾ ಭೂಮಿಗಳಲ್ಲೂ ಕೂಡ ಸಿಂಗಲ್ ಕ್ರಾಪ್ ಅನ್ನು ಡಿಪೆಂಡ್ ಆಗೋದ್ ಬದಲು ಮಲ್ಟಿ ಕ್ರಾಪ್ ಅನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಒಂದು ಸಂಸ್ಥೆ ಹುಟ್ಕೊಳ್ಳೋದಕ್ಕೆ ಸಣ್ಣ ರೈತರು, ಅತಿ ಸಣ್ಣ ರೈತರು, ಇವರೇನು ಒಂದೇ ಬೆಳೆ ಬೆಳೆದ್ಕೊಂಡ್ಬಿಟ್ಟು ಉಳ್ಕಿದ್ದ ಸಮಯದಲ್ಲಿ ಬೆಳೆ ಇಲ್ಲ, ಆದಾಯ ಇಲ್ಲ, ಒಂದು ಅರ್ಥಕೊಂಡು ಸಮಗ್ರ ಕೃಷಿಯನ್ನ ಮಾಡಬೇಕು. ಅದರಲ್ಲಿ ವಿವಿಧ ತರದ ವಿವಿಧ ಜಾತಿಯ ಗಿಡಗಳು ಆಗ್ಲಿ, ಬೆಳೆಗಳು ಆಗ್ಲಿ, ಜೊತೆಗೆ ತಳಿಗಳು ಆಗ್ಲಿ, ಅದರ ಜೊತೆಗೆ ಪೂರಕವಾಗಿ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನುಗಾರಿಕೆ ಇದೆಲ್ಲ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ತಾವು ಈ ಒಂದು ತರೀಕೆರೆ ಭಾಗದಲ್ಲಿ, ಒಣ ಪ್ರದೇಶ ಭಾಗದಲ್ಲಿ ಸಂಸ್ಥೆ ಹುಟ್ಕೊಳ್ಳಕ್ಕೆ ಒಂದು ಕಾರಣ ಆಯ್ತು ಅಂತ ಹೇಳ್ತೀರಾ? ಖಂಡಿತವಾಗ್ಲು ನಮ್ಮ ಮಾತು ನಿಜವಾಗ್ಲು ಸತ್ಯ ಸರ್. ಯಾಕಂದ್ರೆ ರೈತರು ಹೇಳೋ ಟೈಮಲ್ಲಿ ಇಲ್ಲಿ ಕಾಫಿ ಗಿಡನು ಬೆಳೆದಿದೀವಿ. ಅದಾದ್ಮೇಲೆ ಸಾಕಷ್ಟು ಅಂತ ನುಗ್ಗೆ, ಹೊಂಗೆ, ಬೇವು, ಅದಾದ್ಮೇಲೆ ಸಪೋಟ ಎಲ್ಲ ಬೆಳೆದಿದೀವಿ, ಕಾಳುಮೆಣಸು ಬೆಳೆದಿವಿ. ನಮ್ಮನ್ನ ಅದ ಕರ್ಕೊಂಬಂದು ತೋರಿಸಿದ್ರೆ ನಿನಗೆ ನಿಜವಾಗ್ಲೂ ಭೂಮಿ ಬಗ್ಗೆ ಗೊತ್ತೇ ಇಲ್ಲಪ್ಪ, ನೀನೇನು ಇಲ್ಲಿ ಕಾಫಿ ಬೆಳೀತಾ ಇದೀಯಾ, ಕಾಫಿ ತೋಟದಲ್ಲಿ ಕಾಫಿ ಬೆಳಿಬೇಕು ಆಯ್ತಾ, ಸಪೋಟ ತೋಟದಲ್ಲಿ ಸಪೋಟ ಬೆಳಿಬೇಕು, ಮಾವಿನ ತೋಟದಲ್ಲಿ ಮಾವು ಬೆಳಿಬೇಕು, ಎಲ್ಲಾ ಗಿಡಗಳು ಮಿಕ್ಸ್ ಹಾಕೊಂಡು ನಿನಗೇನು ಆದಾಯ ಬರುತ್ತೆ ಅಂದ್ರು. ನಾವೇನ್ ಮಾಡಿದ್ವಿ ಅದನ್ನ ನಾವು ಸಾಧಿಸಿ ತೋರಿಸಿದೀವಿ ರೈತರಿಗೆ. ಕಾಫಿ ಗಿಡಲ್ಲೂ ಕೂಡ ಆದಾಯ ಇದೆ, ಆಮೇಲೆ ಬೇವಿನಲ್ಲೂ ಆದಾಯ ಇದೆ, ಹೊಂಗೇನಲ್ಲೂ ಆದಾಯ ಇದೆ, ಹಾಗೆ ನುಗ್ಗೆ ಬೆಳೆದಿದೀವಿ, ಸಪೋಟ ಬೆಳೆದಿದೀವಿ. ಪ್ರತಿಯೊಂದು ಗಿಡನು ಕೂಡ ಮಲ್ಟಿ ಕ್ರಾಪ್ ಆಗಿ ಬೆಳೆದಾಗ ಜನಗಳು ಖಂಡಿತವಾಗ್ಲು ಇವತ್ತು ನಮ್ಮ ತೋಟಕ್ಕೆ, ಕೃಷಿ ತೋಟಕ್ಕೆ ಸುಮಾರು ಕಡೆಯಿಂದ ಕಡೂರು, ಬೀರೂರು, ಚಿಕ್ಕಮಗಳೂರು ಬೇರೆ ಕಡೆಯಿಂದ ಪ್ರತಿಯೊಬ್ಬರು ಕೂಡ ಈ ತೋಟಕ್ಕೆ ವಿಸಿಟ್ ಕೊಟ್ಟು ಅವರು ಇಲ್ಲಿಂದ ಗಿಡಗಳು ತಗೊಂಡೋಗ್ತಾರೆ. ಮತ್ತೆ ಅವರಕ್ಕೂ ಅವರ ಒಂದು ಮನ ಪರಿವರ್ತನೆಗೆ ನಾವು ಒಂದು ಸಾಕಷ್ಟು ಕೆಲಸ ಮಾಡಿದೀವಿ ಸರ್. ಅಂದ್ರೆ ಈಗ ಕಡಿಮೆ ಜಮೀನು ಇರ್ತಕ್ಕಂತ ರೈತರು ಏನು ಅಯ್ಯೋ ನಮಗ್ ಒಂದ್ ಎಕರೆನೆ ಇದೆ, 2 ಎಕರೆನೆ ಇದೆ, ಏನ್ ಮಾಡಕ್ಕಾಯ್ತದಪ್ಪ ಅಂತ ಅನ್ನೋರಿಗೆ ತಾವು ಉತ್ತೇಜನವಾಗಿ ಸಂಸ್ಥೆಯಿಂದ ತುಂಬಾನೇ ಸಹಕಾರ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಹೌದು ಸರ್, ಖಂಡಿತವಾಗ್ಲೂ ಪ್ರೋತ್ಸಾಹ ಕೊಡ್ತಾ ಇದೀವಿ. ಯಾಕಂದ್ರೆ ಅದ್ರ ಜೊತೆನಲ್ಲಿ ಕೃಷಿಯೇತರ ಚಟುವಟಿಕೆಗಳು, ಕುರಿ ಸಾಕಾಣಿಕೆ, ಒಂದೆರಡು ಕುರಿ, ಒಂದ್ 10-20 ನಾಟಿ ಕೋಳಿಗಳು, ಹೈನುಗಾರಿಕೆ ಇವೆಲ್ಲ ಮಾಡಿದಾಗ ಅಂದ್ರೆ ಮಲ್ಟಿಪೂರ್ವಕವಾಗಿ ಒಂದು ಆದಾಯನೂ ಬರುತ್ತೆ. ಅಂದ್ರೆ ಸುಸ್ಥಿರವಾಗಿ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯಿಂದ ಆದಾಯ ರೈತರಿಗೆ ಬರಬೇಕು. ಈಗ ಆದಾಯ ಇಲ್ಲದ ತಿಂಗಳು ಇರಬಾರ್ದು ಅವನಿಗೆ, ಖಂಡಿತವಾಗ್ಲೂ ಆದಾಯ ಇಲ್ದಿರೋ ತಿಂಗಳು ಇರಬಾರ್ದು ಅವನಿಗೆ. 365 ಕೆಲಸಕ್ಕೆ ತೊಡಗಿರ್ಬೇಕು ಅವನು. ಯಾಕಂದ್ರೆ ರಾಗಿ ಒಂದು ಹಾಕ್ಬಿಟ್ಟು ಸುಮ್ಮನೆ ಅವನು ನನ್ನಲ್ಲಿ ಏನು ಬಂದಿಲ್ಲ ಅಂತ ಹೇಳೋದು, 2 ತೆಂಗು ಹಾಕ್ಬಿಟ್ಟು ಏನು ಆದಾಯ ಬಂದಿಲ್ಲ ಅಂತ ಹೇಳೋದಕ್ಕಿಂತ ಒಂದಲ್ಲ ಒಂದ್ ರೀತಿನಲ್ಲಿ ಅವನ ಒಂದು ತೋಟವನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ಅವನು ಒಂದು ಆರ್ಥಿಕವಾಗಿ ಸದೃಢವಾಗಿ ಬೆಳೀಲಿಕ್ಕೆ ಚಾನ್ಸಸ್ ಇದೆ. ಇಲ್ಲ ಅಂತ ಹೇಳಿ ನಂಗೆ ಗೊತ್ತಾ, ಇವತ್ತು ಯಾರೋ ಒಂದು ಅಡಿಕೆ ಬೆಳೆದ್ಬಿಟ್ಟು ಅಡಿಕೆ ತೋಟದಲ್ಲಿ ಆದಾಯ ಬರುತ್ತೆ, 7 ವರ್ಷ ಬೇಕು ಅಡಿಕೆ ತೋಟದಲ್ಲಿ ಆದಾಯ ಬರಬೇಕು ಅಂದ್ರೆ 7 ವರ್ಷ ತನಕ ಏನ್ ಮಾಡ್ತಾನೆ ಸರ್ ಅವನು ಆಯ್ತಾ? ಇವೆಲ್ಲ ಜನಗಳಿಗೆ ಮಂದಟ್ಟಾಗಬೇಕು ಇವತ್ತು. ಯಾಕಂದ್ರೆ ನಾವು ಸರ್ಕಾರ ಸಾಕಷ್ಟು ಅವೇರ್ನೆಸ್ ಕೊಟ್ಟರು ಕೂಡ ಜನಗಳು ಅವೇರ್ನೆಸ್ ಕೊಟ್ಟರು, ಇವತ್ತು ಯೂನಿವರ್ಸಿಟಿ ಕರ್ಕೊಂಡು ತೋರಿಸಿದಾಗ ನಿಜ ಸತ್ಯ ಗೊತ್ತಾಗೋದು. ಇಲ್ಲ ಏನ್ ಗೊತ್ತಾ, ಏ ಇಲ್ಲಪ್ಪ ಸುಳ್ಳು ಏನೇನು ಹೇಳ್ತಾ ಇರಂತ ಜನ ಹೇಳ್ಬೋದು, ಬಟ್ ಜನಗಳಿಗೆ ಪ್ರಾಕ್ಟಿಕಲ್ ಆಗ್ಬೇಕು ಅಂದ್ರೆ ನಾವ್ ಇಂತ ತೋಟಗಳನ್ನ ಒಳಗಡೆ ಅವ್ರನ್ನ ಕರ್ಕೊಂಬಂದು ತೋರಿಸಿದಾಗಲೇ ಗೊತ್ತಾಗೋದು. ನಮ್ಮಲ್ಲಿ ಈಗ ನಾವು ಹಸು ಸಾಕಾಣಿಕೆಯಿಂದ 70 ಲೀಟರ್ ಹಾಲು ಕರಿತೀವಿ ಡೈಲಿ ಆಯ್ತಾ. ಕೋಳಿಗಳು ನಮ್ಮಲ್ಲಿ ಒಂದು 60 ಕೋಳಿ ಮೇಲಿದಾವೆ, ಅದರಲ್ಲೂ ಮೊಟ್ಟೆ ಸಿಗುತ್ತೆ, ಅದರಲ್ಲೂ ವ್ಯಾಪಾರ ಮಾಡ್ತೀವಿ. ಹಾಗೆ ಕುರಿಗಳು ಕಟ್ಕೊಂಡಿದ್ವಿ, ಕುರಿಯಿಂದನು ಸಿಗ್ತದೆ. ಆಮೇಲೆ ಜೀವಾಮೃತ ಮಾಡ್ಕೊಂಡಿದ್ವಿ, ಆಮೇಲೆ ಗೊಬ್ಬರ ಗ್ಯಾಸ್ ಮಾಡ್ಕೊಂಡಿದ್ವಿ. ಇವೆಲ್ಲಾನು ಕೂಡ ಎಲ್ಲ 1.25 ಎಕರೆನಲ್ಲೇ ಇರೋದು, ಏನ್ 100-106 ಎಕರೆ ಅಂತ ಇಲ್ವೇ ಇಲ್ಲ. ಖಂಡಿತವಾಗ್ಲು ಇದಕ್ಕೆ ಜನಗಳು ಪರಿವರ್ತನೆ ಆದ್ರೆ ಆರ್ಥಿಕವಾಗಿ ಸದೃಢ ಆಗ್ತಾನೆ ಸರ್ ಇದರಲ್ಲಿ. ಈಗ ಒಂದು ಕುಟುಂಬದಲ್ಲಿ 2 ಮಕ್ಕಳು, ಗಂಡ ಹೆಂಡತಿ 1 ಎಕರೆಯಲ್ಲಿ ತಮ್ಮ ಜೀವನವನ್ನು ಉತ್ತಮ ಜೀವನ ಸಾಗಿಸಬಹುದು ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಉತ್ತಮ ಜೀವನ ಸಾಗಿಸಬಹುದು. ಯಾವಾಗ ಅಂತ ಹೇಳಿದಾಗ ಅವನು ಒಂದು ಸಿಂಗಲ್ ಕ್ರಾಪ್ ಅನ್ನು ಡಿಪೆಂಡ್ ಆಗೋದಕ್ಕಿಂತ ಮಲ್ಟಿ ಕ್ರಾಪ್ ಬಗ್ಗೆ ಆಲೋಚನೆ ಮಾಡಬೇಕು. ಕೃಷಿಯೇತರ ಚಟುವಳಿ, ಜೇನು ಸಾಕಾಣಿಕೆ ಇರ್ಬೋದು, ಎಲ್ಲ ಮಾಡಬೇಕು. ಆದ್ರೆ ರೈತರಿಗೆ ಏನಾಗಿದೆ ಇವತ್ತು ಜ್ಞಾನದ ಕೊರತೆ ಬಹಳ ಇದೆ. ಏನೋ ಎರೆಹುಳು ಸಾಕಿದ ತಕ್ಷಣ ಅದು ಸತ್ತೋಗುತ್ತೆ, ಆಮೇಲೆ ಇದು ಜೇನು ಸಾಕಾಣಿಕೆ ಮಾಡೋದು ಓಡೋಗುತ್ತೆ ಆಯ್ತಾ, ಹಸು ಸಾಕಾಯ್ ತಕ್ಷಣ ಅದಕ್ಕೆ ಆದಾಯನೇ ಬರಲ್ಲ ಸರ್. ಯಾವತ್ತು ಕಾಮಧೇನಿಂದ ಸೋತವ್ರು ಯಾರು ಇಲ್ಲ ಸರ್, ಯಾರು ಇಲ್ಲ. ನನ್ನ ಒಂದು ಅನುಭವದಲ್ಲಿ ಇವತ್ತು ನನಗೆ 65 ವರ್ಷ, ಕಾಮಧೇನಿಂದ ಸೋತವ್ರು ಒಬ್ರು ಇಲ್ಲ. ಅದು ಅದನ್ನ ಸರಿಯಾಗಿ ಬೆಳೆಸದೇ ಇದ್ದವನು ಮಾತ್ರ ಸೋತೋಗಿದ್ದಾನೆ. ಯಾಕಂದ್ರೆ ಹಸು ಕೊಡ್ತಾರೆ, ಸರ್ಕಾರದವರು ಕೊಡ್ತಾರೆ, ಬ್ಯಾಂಕ್ನವರು ಕೊಡ್ತಾರೆ, ತಂದು 3 ದಿನಕ್ಕೆ ಹೋಗ್ಬಿಟ್ಟು ಅದಕ್ಕೆ ಸರಿಯಾದ ಮೇವು ಹಾಕ್ತಾ ಇದ್ರೆ, ಸರಿಯಾಗಿ ಹುಲ್ಲು ಹಾಕ್ತಾ ಇದ್ರೆ, ಸರಿಯಾಗಿ ನೀರು ಕೊಡದೇ ಇದ್ರೆ ಅದ್ ಹೆಂಗ್ ಸರ್ ಹಾಲು ಕೊಡುತ್ತೆ ಆಯ್ತಾ. 60 ರೂಪಾಯಿ 30 40 ಸಾವಿರ ಕೊಟ್ಟು ತಗೊಂಡ್ಬರ್ತಾರೆ. ಅವ್ನು 5 ಲೀಟರ್ ಹಾಲು ಕರಿಯೋಳಗೆ 2 ಲೀಟರ್ ಹಾಲು ಕೊಡಿದ್ರೆ ಸರ್ ಸರಿ ಇಲ್ಲ ಹಸು ಅಂತಾರೆ. ನಾವು ಕೂಡ ನೋಡ್ತಾ ಇದ್ದೀವಿ ಸರ್, ಈ ಪಟ್ಟಣದಂತ ಪ್ರದೇಶದಲ್ಲಿ ತರೀಕೆರೆ ಒಂದು ಪಟ್ಟಣದಂತ ಪ್ರದೇಶ ಆಗಿರ್ಲಿ ಅಥವಾ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಹಸುಗಳು ಕೊಂಡ್ಕೊಳ್ತಾರೆ ಒಳ್ಳೆ ಒಂದು ಹಣ ಕೊಟ್ಬಿಟ್ಟು, ಆದ್ರೆ ಅದ್ರ ನಿರ್ವಹಣೆ ಮಾಡೋದಿಲ್ಲ. ಅವರಿಗೆ ಬೇಕು ಉತ್ಪನ್ನ, ಅದ್ರದ್ದು ಅದು ಉತ್ಪನ್ನ ತಗೊಳ್ತಾರೆ ಅಂದ್ರೆ ಹಾಲು ತಗೊಳ್ತಾರೆ, ಬಿಟ್ಟು ಬಿಡ್ತಾರೆ. ಒಂಥರ ವಾರಸುದಾರದ ಇಲ್ಲದ ಜಾನುವಾರುಗಳ ಹಾಗೆ ಬಿಟ್ಟು ಬಿಡ್ತಾರೆ, ಬೀಡಾಡಿ ದನಗಳ ಹಾಗೆ ಬಿಟ್ಟು ಬಿಡ್ತಾರೆ. ಪಾಪ ಅವು ಎಲ್ಲೋ ಪಟ್ಟಣದಲ್ಲಿ ಎಲ್ಲೋ ಒಂದು ಹೋಟೆಲ್ ಪಕ್ಕದಲ್ಲೋ ಇಲ್ಲ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೋ ಸಿಗ್ತಕ್ಕಂತ ಒಂದು ಆಹಾರ ಹೊರಗಡೆ ಹಾಕಿರ್ತಕ್ಕಂತ ಒಂದು ಕಸ ತಿನ್ಕೊಂಡ್ಬಿಟ್ಟು ಮತ್ತೆ ಕೊನೆಗೆ ಅಲ್ಲೇ ಆ ಒಂದು ಮಾಲೀಕನ ಮನೆಗೆ ಹೋಗ್ತವೆ. ಈ ಒಂದು ಮನೋಭಾವನೆ ನಮ್ಮ ರೈತರು ಬದಲಾವಣೆ ಮಾಡ್ಕೋಬೇಕು. ಖಂಡಿತವಾಗ್ಲು ರೈತರು ಏನ್ ಮಾಡ್ಬೇಕು, ಅದನ್ನ ಮೇಂಟೈನ್ ಮಾಡದೇ ಇದ್ರೆ ಅಥವಾ ಅದನ್ನ ಯಾವುದೇ ಪ್ರಾಣಿಗಳಿರ್ಬೋದು, ಕುರಿ ಇರ್ಬೋದು, ಹಸು ಇರ್ಬೋದು, ಕೋಳಿಗಳಿರ್ಬೋದು, ಅದು ವ್ಯವಸ್ಥಿತವಾಗಿ ಮೇಂಟೈನ್ ಮಾಡ್ಬೇಕು. ನಾವೀಗ ನೋಡಿ ಆಯಾ ಹಸುಗಳಿಗೆಲ್ಲ ಬೇಕಾದ ಶೆಡ್ ಕಟ್ಟಿದೀವಿ, ನೀರೆಲ್ಲ ಒದಗಿಸ್ಕೊಂಡಿದೀವಿ, ಕುರಿ ಶೆಡ್ ಕೋಳಿ ಶೆಡ್ ಮಾಡಿದೀವಿ, ಸೇಫ್ಟಿಯಾಗಿ ಮೇಂಟೈನ್ ಮಾಡ್ತಾ ಇದೀವಿ. ಸುಮ್ಮನೆ ಬಿಟ್ಟು ಕೋಳಿನ ನಾನು ಸಾಕ್ತಾ ಇದೀನಿ ಅಂತ ಹೇಳಿ ಬಿಟ್ಟು ಹೋದ್ರೆ ಪಕ್ಕದ ಮನೆ ಇರೋದು ಬೆಕ್ಕೋ ನಾಯಿನೋ ತಗೊಂಡೋಗ್ಬಿಡ್ತವೆ. ಹಸುಗಳು ಅಷ್ಟೇ, ಸರಿಯಾದ ವ್ಯವಸ್ಥೆ ನೋಡ್ಕೊಂಡಿಲ್ಲ, ನಿರ್ವಹಣೆ ಸರಿಯಿಲ್ಲ, ಅದು ಸತ್ತೋಗ್ತದೆ. ಮತ್ತೆ ಹಸುಗಳು ತಗೊಂಬೇಕು ಅಂದ್ರೆ ಎಂತ ಹಸು ತಗೊಂಬೇಕು, ಜ್ಞಾನ ಸ್ವಲ್ಪನಾರು ಬೇಕು ಅವ್ರ ರೈತರಿಗೆ. ಏನ್ ಮಾಡ್ತಾರೆ, ಯಾರೋ ಹೇಳಿದ್ರು ಸರ್ 10 ಲೀಟರ್ ಹಾಲು ಕೊಡ್ತಾ ಇದೆ ಅಂತ, ಹಂಗಲ್ಲ. ಹಸುಗಳು ಸೆಲೆಕ್ಷನ್ ಅಲ್ಲೂ ಕೂಡ ಅದು ಒಬ್ಬರು ವೆಟರ್ನರಿ ಡಾಕ್ಟರ್ ಕರ್ಕೊಂಡ್ಬಂದು ತೋರಿಸ್ಬೇಕು, ಸರ್ ಸರಿ ಇದೆಯಾ ಇಲ್ವೋ, ಆಮೇಲೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಆಯ್ತಾ, ಆಮೇಲೆ ಸರಿಯಾದ ಹಾಲು ಬೆದೆಗೆ ಬಂದಾಗ ಬೆದೆಗೆ ಸರಿಯಾದಂತ ಬೆದೆ ಕೊಡಿಸ್ಬೇಕು ಆಯ್ತಾ, ಆಮೇಲೆ ಸರಿಯಾದಂತ ಹಾಲು ಕರೆದು ಬಿಟ್ಟು ಅದಕ್ಕೆ ಕೆಚ್ಚಲು ಬೆಬ್ಬಾವ್ ಬರ್ತಿದ್ದಂಗೆ ಮೇಂಟೈನ್ ಮಾಡ್ಬೇಕು. ಇವೆಲ್ಲ ಜನ ತಿಳ್ಕೊಬೇಕು ಸರ್. ಎಲ್ಲ ಜನರದು ಏನಾಗಿದೆ, ಮನೋಭಾವನೆ ಬದಲಾವಣೆ ಆಗ್ತಾನೆ ಇಲ್ಲ. ಎಷ್ಟೋ ಕಡೆನಲ್ಲಿ ಇವತ್ತು ಮಾಧ್ಯಮಗಳು ಹೇಳ್ತಾ ಇದಾರೆ, ಅದ್ ಮಾಡ್ಬೇಕು ಇದು ಮಾಡ್ಬೇಕು, ಆದ್ರೆ ಅದರಲ್ಲಿ ನಾವು 100 ಜನ ಕೇಳಿದ್ರೆ 5 ಜನ ಮಾತ್ರ ಮಾಡ್ತಾರೆ. ಉಳಿದವ್ರ ಏನ್ಮಾಡ್ತಾರೆ, ಎಲ್ಲ ಫೇಲ್ಯೂರ್ ಅಪ್ಪ, ಎಲ್ಲ ಫೇಲ್ಯೂರ್ ಅಂತೇಳಿ ಆತರ ಡಿಕ್ಲೇರ್ ಮಾಡೋದಕ್ಕಿಂತ ಅದರ ಒಂದು ಇವತ್ತು ಹಸು ಆಗಲಿ, ಇವತ್ತು ನಾವು ಮಕ್ಕಳನ್ನ 18 ವರ್ಷ ಸಾಕ್ತೀವಿ, ಒಂದ್ ವೇಳೆ ಅವನಿಗೆ 1 ವರ್ಷನೂ ಸರಿಯಾಗಿ ಅವರಿಗೆ ಆ ಫೀಡಿಂಗ್ ಮಾಡಿಲ್ಲ ಅಂದ್ರೆ ಬೇಗನೆ ಸತ್ತೋಗ್ಲಿಕ್ಕೆ ಚಾನ್ಸಸ್ ಇದೆ. ನಿಶಕ್ತಿಯಾಗಿ ಬೆಳೀತಾನೆ, ಪೋಷಕಾಂಶದ ಕೊರತೆ ಬಹಳ ಬಂದೇ ಬರ್ತದೆ. ಹಾಗಾಗಿ ಹಸುಗಳ ನಿರ್ವಹಣೆನ ಮುಖ್ಯನೇ. ಅದರಿಂದ ಆದಾಯ ಬರಬೇಕು ಅಂದ್ರೆ ಕುಟುಂಬದಲ್ಲಿ ಇರೋರು ಕೂಡ ಅಲ್ಲಿ ಡಿಪೆಂಡ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಅದನ್ನ ಈಗ ಸರ್ಕಾರದಿಂದ ತಮ್ಗೆ ಏನು ಒಂದು ಸಹಾಯ ಮತ್ತೆ ಸಹಾನುಭೂತಿ, ಅವರ ಒಂದು ಮಾರ್ಗದರ್ಶನ ಸಿಕ್ಕಿದೆ ಸರ್? ಓಕೆ, ಸರ್ಕಾರದಿಂದ ನಾವು ಸಾವಯವ ಗ್ರಾಮ ಯೋಜನೆ ಅಂತ ಒಂದು ಪ್ರಾಜೆಕ್ಟ್ ತಗೊಂಡಿದೀವಿ. ಅದರಲ್ಲಿ ಸುಮಾರು 1.5-3 ಸಾವಿರ ಜನಗಳಿಗೆ ತರಬೇತಿಗಳನ್ನ ಕೊಡೋದು, ಕ್ಷೇತ್ರ ಭೇಟಿ ಕರ್ಕೊಂಡು ಹೋಗೋದು, ಅವರಿಗೆ ನಮ್ಮ ತೋಟಕ್ಕೆ ಕರ್ಕೊಂಡ್ಬಂದು ತೋರಿಸೋದೆಲ್ಲ ನಾವು ಮಾಡಿದೀವಿ. ಅದರಿಂದ ಪರಿವರ್ತನೆಯೂ ಆಗಿದ್ದಾರೆ. ಅದಲ್ಲದೇ ನಮಗೆ ವೈಯಕ್ತಿಕವಾಗಿ ಸರ್ಕಾರದಿಂದ ನಾವು ಹಸು ಸಾಕೋದ್ರಿಂದ ಈ ಹುಲ್ ಕಟ್ ಮಾಡೋ ಯಂತ್ರಗಳನ್ನ ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ, ಅದು ಬಳಕೆ ಮಾಡ್ತಾ ಇದೀವಿ. ಅದ ನಂತರ ಕೋಳಿ ಸಾಕಾಣಿಕೋಸ್ಕರ ಔಷಧಿಗಳೆಲ್ಲ ಸರ್ಕಾರದಿಂದ ಕೊಡ್ತಾರೆ, ಅದು ತಗೊಂಡಿದೀವಿ. ಮತ್ತೆ ನ್ಯೂಟ್ರಿಷನ್ ಫೀಡ್ಗಳನ್ನ ಅದು ಸರ್ಕಾರ ಕೊಡ್ತಾರೆ. ಆದ್ರೆ ಸರ್ಕಾರ ಒಂದ್ ಪಾಲ್ ಕೊಟ್ರೆ ನಾವು 99 ಪಾಲ್ ನಮ್ ಜವಾಬ್ದಾರಿ ಇರುತ್ತೆ. ಎಲ್ಲ ಸರ್ಕಾರನೇ ಫ್ರೀ ಕೊಡ್ಲಿ ಸಬ್ಸಿಡಿ ಕೊಡ್ಲಿ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯನೇ ಆಗಲ್ಲ. ನಾನು ಅರ್ಧ ಸರ್ಕಾರನು ಅರ್ಧ ಅಂತ ಕೈ ಜೋಡಿಸ್ಬೇಕು, ಅವಾಗ ಏನಾಗ್ಬಿಡುತ್ತೆ, ಅದನ್ನ ಖಂಡಿತವಾಗ್ಲೂ ಅದನ್ನ ನಾವು ಡೆವಲಪ್ ಮಾಡಬಹುದು. ಮತ್ತೆ ಸಾವಯವ ಕೃಷಿಗೆ ಬಂದಾಗ ಸರ್ಕಾರದ ಪಾಲು ಬಹಳ ದೊಡ್ಡದಿದೆ. ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತ ಬೆಳೆಗಳಿಗೆ ಪ್ರೋತ್ಸಾಹ ಕೊಡುತ್ತೆ. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇನ್ನು ಆಗಿಲ್ಲ ಸರ್. ಸರ್ಕಾರ ನಾನು ಹೇಳದೇನೆಂದ್ರೆ ಸರ್ಕಾರದವರು ಖಂಡಿತವಾಗೂ ಸಾವಯವ ಕೃಷಿಗೆ ಒತ್ತು ಕೊಡ್ತಾರೆ, ಮಾಡಿ ಅಂತ ಹೇಳ್ತಾರೆ, ಪ್ರಾಜೆಕ್ಟ್ ಗಳನ್ನ ಎನ್ಜಿಒ ಮೂಲಕ ಮಾಡಿ ಅಂತಾರೆ, ಸರ್ಕಾರನು ಮಾಡುತ್ತೆ. ಆದ್ರೆ ಮಾರುಕಟ್ಟೆ ಸೌಲಭ್ಯನ ಇನ್ನು ಕೂಡ ಕಲ್ಪಿಸಿಕೊಟ್ಟಿಲ್ಲ. ಈಗ ಸರ್ಕಾರನೇ ರಚನೆ ಮಾಡ್ತಾ ಇದೆ, ಮಾಡಿದೆ ಸರ್. ಪ್ರತಿ ವರ್ಷನೂ ಈ ಕೃಷಿ ಬೆಲೆ ಆಯೋಗ ಅಂತ ಹೇಳಿ ಮಾಡ್ತದೆ, ಅದಕ್ಕೆ ಒಬ್ಬ IAS ಅಧಿಕಾರಿ ಕೂಡ ನೇಮಕ ಮಾಡ್ತಾರೆ. ಸೊ ಇದು ಯಾವ ರೀತಿಯಿಂದ ಕಾರ್ಯನಿರ್ವಹಿಸ್ತದೆ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಕೊಡ್ತಕ್ಕಂತ ಅವಧಿ 1.5 ವರ್ಷ ಈ ತರ ಅವಧಿ ಕೊಟ್ಟಿರ್ತಾರೆ. ಇದು ಒಂದು ವೇಳೆ ಚೆನ್ನಾಗಿ ಕೆಲಸ ಮಾಡಿದೆ ಆದಲ್ಲಿ ಅಥವಾ ರೈತ ಪರವಾಗಿನೇ ಇದು ಬೆಲೆ ಒಂದು ನಿಗದಿಪಡಿಸ್ತಕ್ಕಂಥದ್ದು ಮಾಡಿದ್ದೆ ಆದಲ್ಲಿ ತುಂಬಾ ಉಪಯೋಗ ಆಗಬಹುದು ಸಾವಯವ ಕೃಷಿಕರಿಗಾಗ್ಲಿ ಕೃಷಿಕರಿಗಾಗ್ಲಿ ಅಂತ ಹೇಳ್ಬಿಟ್ಟು. ಜೊತೆಗೀಗ ತಮ್ಮ ಒಂದು ಕೃಷಿಯ ಒಂದು ಪಾಠಶಾಲೆಯಲ್ಲಿ ತಾವು ವಿವಿಧ ರೀತಿಯ ಔಷಧೀಯ ಸಸ್ಯಗಳು ಕೂಡ ಬೆಳೆಸ್ತಾ ಇದ್ದೀರಾ ಅಲ್ವಾ? ಜೊತೆಗೆ ಮಕ್ಕಳಿಗೆ ಇಲ್ಲಿ ಒಂದು ಏನು ವಸತಿ ನಿಲಯ ಕೂಡ ಮಾಡಿದಿರ, ಪುನರ್ವಸತಿ ಕೇಂದ್ರ. ಇದು ಮಕ್ಕಳು ಅಂತಂದ್ರೆ ಯಾವ ರೀತಿಯಿಂದ ಅವ್ರಿಗೆ, ಯಾವ ಮಕ್ಕಳು ಅಂತಂದ್ರೆ ಅನಾಥ ಮಕ್ಕಳನ್ನ ಇಲ್ವೇ ವಿಕಲಾಂಗ ಮಕ್ಕಳು ಅಂತ ಹೇಳ್ತೀವಿ, ಬುದ್ಧಿಮಾಂದ್ಯ ಮಕ್ಕಳು ಅಂತ ಹೇಳ್ತೀವಿ ಸರ್, ಸೊ ಯಾವ ರೀತಿ ಸಂಸ್ಥೆ ಇನ್ನೊಂದು ಚಟುವಟಿಕೆ ಅಂದ್ರೆ ನಾವೇನ್ ಮಾಡ್ತಿದ್ವಿ, ಅದರಲ್ಲಿ ಈಗ ನಾವು ಎರಡು ಕೇಂದ್ರಗಳನ್ನ ಮಾಡಿದೀವಿ, ಗಂಡ್ಮಕ್ಳಿಗೆ ಒಂದು ಹೆಣ್ಮಕ್ಳಿಗೆ ಒಂದು ಕೇಂದ್ರ ಮಾಡಿದೀವಿ. ಅದರಲ್ಲಿ ಸುಮಾರು ಒಂದು 50 ಮಕ್ಕಳಿದ್ದಾರೆ ಎರಡು ಕೇಂದ್ರ ಸೇರಿ. ಹಿಂದೆ ಸರ್ಕಾರದವ್ರು ಮಾಡಿದಾಗ 100 ಮಕ್ಕಳಿದ್ರು, ಸಪೋರ್ಟ್ ತಗೊಂಡು ಮಾಡಿದೀವಿ. ಈಗ ನಮ್ದಾಗಿರೋ ಓನ್ ಫಂಡ್ ರೈಸ್ ಮಾಡಿ ನಾವು ಮಾಡ್ತಾ ಇದೀವಿ. ಅವ ಈ ಎಲ್ಲಾ ಮಕ್ಕಳು ಏನ್ ಮಾಡ್ತಾರೆ, ಕೆಲವರು ಬಡ ತಂದೆ ತಾಯಿ ಮಕ್ಕಳು, ಅದರಲ್ಲಿ ವಿಕಲಾಂಗ ಮಕ್ಕಳು ನಮ್ಮಲ್ಲಿ ಯಾರು ಇಲ್ಲ, ಯಾಕಂದ್ರೆ ಅವರಿಗೂ ಈ ಮಿಕ್ಸ್ ಮಾಡಕ್ಕಂತೂ ಆಗಲ್ಲ, ಅವ್ರದ್ದಾಗಿರೋ ಶಾಲೆನೆ ಬೇರೆ ಇರುತ್ತೆ. ಇವರು ನಾರ್ಮಲ್ ಮಕ್ಕಳು, ಬಟ್ ಇವರ ಅಪ್ಪ ಅಮ್ಮ ಮೈಗ್ರೆಂಟ್ಸ್ ಗಳು, ಬೇರೆ ಕಡೆ ವಲಸೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ. ರಜಾ ಬಂದಾಗ ಈ ಮಕ್ಕಳನ್ನು ಕಾಫಿ ತೋಟ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕಾಫಿ ಎಣ್ಣೆ ಹಾಕೋದು ಅದೆಲ್ಲ ಮಾಡ್ತಾರೆ. ಇಂತ ಮಕ್ಕಳು ನಾವೇನ್ ಮಾಡಿದ್ವಿ, ಸರ್ವೆ ಎಲ್ಲ ಕಂಡಕ್ಟ್ ಮಾಡ್ಕೊಂಡು ಏನ್ ಮಾಡಿದ್ವಿ, ನಾವು ಎರಡು ಸೆಂಟರ್ಗಳನ್ನ ಮಾಡಿದ ಮೂಲಕ ಈ ಕೇಂದ್ರದಲ್ಲಿ ಏನ್ ಮಾಡ್ತೀವಿ, ಮಕ್ಕಳಿಗೆ ನಾವು 10th ವರೆಗೂ ಎಜುಕೇಶನ್ ಕೊಡ್ತೀವಿ, ಫ್ರೀ ಎಜುಕೇಶನ್, ಯಾವ್ದೇ ರೀತಿಯಾದ ದುಡ್ಡು ಇದೆಲ್ಲ ತಗೊಳಲ್ಲ. ಏನ್ ಮಾಡಿ ಗವರ್ಮೆಂಟ್ ಶಾಲೆಗೆ ನಾವು ಓದಿಸೋದು. ಗವರ್ಮೆಂಟ್ ಶಾಲೆಗೆ ಯಾಕೆ ಓದಿಸ್ತಾ ಇದೀವಿ ಅಂದ್ರೆ, ನಿಮ್ಗೆ ತಮಗೆ ಗೊತ್ತಿರೋ ಪ್ರಕಾರ ಗವರ್ಮೆಂಟ್ ಶಾಲೆಗಳೆಲ್ಲ ಇವತ್ತು ಮುಚ್ಚುತ್ತಾ ಇದಾವೆ. ಯಾಕಂದ್ರೆ ಎಲ್ಲರೂ ಬೇರೆ ಬೇರೆ ಮುಖ್ಯವಾದಂತಹ ಕೇಂದ್ರಗಳನ್ನ ಮಾಡಿಕೊಂಡು ಪ್ರೈವೇಟ್ ಸ್ಕೂಲ್ಗಳು ಮಾಡಿ ಎಲ್ಲಾ ಮಕ್ಕಳಿಗೂ ಕೂಡ ಅಲ್ಲಿ ಶಿಕ್ಷಣ ಕೊಡ್ತಾರೆ. ಗವರ್ಮೆಂಟ್ ಶಾಲೆಯಲ್ಲಿ 3 ಮಕ್ಕಳು 4 ಮಕ್ಕಳಿಗೋಸ್ಕರ ಮಾತ್ರ ಇಟ್ಕೊಂಡಿದ್ದಾರೆ. ನಾವು ಹಂಗ್ ಮಾಡಿಲ್ಲ, ನಾವು ಸ್ಕೂಲು ಮಾಡಕ್ ಹೋಗಿಲ್ಲ, ನಾವು ಫೋಕಸ್ ಆನ್ ಗವರ್ಮೆಂಟ್ ಶಾಲೆನೆ ಫೋಕಸ್ ಮಾಡೋಣಪ್ಪ, ಈ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೂ ಗವರ್ಮೆಂಟ್ ಶಾಲೆಗೆ ಹಾಕ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 50 ಮಕ್ಕಳಿಗೂ ಕೂಡ ಎಲ್ಲೆಲ್ಲಿ ನಿಯರ್ ಬೈ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿದೆಯೋ, ಈ ಚಟ್ನಹಳ್ಳಿ ದುಗ್ಲಾಪುರದಲ್ಲ ಗವರ್ಮೆಂಟ್ ಶಾಲೆಗಳಿಗೆ ಮಕ್ಕಳಿಗೆ ಸೇರಿಸ್ತೀವಿ. ಇಲ್ಲೆಲ್ಲ ಇರೋರು ಪೂರ್ತಿ ಬಡ ಮಕ್ಕಳು, ನಿರ್ಗತಿಕ ಮಕ್ಕಳು, ಆಮೇಲೆ ಕೆಲವೊಂದು ಪೊಲೀಸ್ ಕೇಸಲ್ಲಿ ಬಂದಿರೋ ಮಕ್ಕಳು, ಮಕ್ಕಳ ಕಲ್ಯಾಣ ಸಮಿತಿಯಿಂದ ಬಂದಂತ ಮಕ್ಕಳು. ಈ ತರ ಎಲ್ಲ ನಮಗೆ ಏನು ಶಿಕ್ಷಣ ಬೇಕು, ನಮ್ಮ ಅಪ್ಪ ಅಮ್ಮ, ಈಗ ಕೆಲವು ಮಕ್ಕಳಿಗೆ ಅಪ್ಪ ಇದ್ರೂ ಅಮ್ಮ ಇಲ್ಲ, ಅಮ್ಮ ಇದ್ರ ಅಪ್ಪ ಇಲ್ಲ, ಈ ತರ ಇರುವಂತ ಮಕ್ಕಳು ಕೂಡ ಇದ್ದಾರೆ. ವರ್ಷ ಪೂರ್ತಿ ಮಕ್ಕಳು ಅಲ್ಲಿ ಇರ್ತಾರೆ, ಹ್ಯಾಪಿ ಆಗಿನೇ ಅವರಿಗೆ ಶಿಕ್ಷಣ ಕೊಡ್ತೀವಿ, ಕಂಪ್ಯೂಟರ್ ಎಜುಕೇಶನ್ ಕೊಡ್ತೀವಿ, ಸ್ಕಿಲ್ ಟ್ರೈನಿಂಗು, ಟೈಲರಿಂಗ್ ಇರ್ಬೋದು, ಆಮೇಲೆ ಡ್ರೆಸ್ ಡಿಸೈನಿಂಗ್ ಇವೆಲ್ಲ ಪ್ರತಿಯೊಂದು ಏನುಂಟು ಚಿತ್ರಕಲೆಗಳೆಲ್ಲ ನಾವೇನ್ ಮಾಡ್ತೀವಿ, ಕರಿಕುಲಮ್ ಆಕ್ಟಿವಿಟೀಸ್ ಕೊಟ್ಟು SLC ಆಗುವವರೆಗೂ ಇವನು ಮನೆಗೆ ಹೋಗ್ಬಾರ್ದು, ಹೋಗಿ ಬರಬೇಕು. ಇವ ಆ ರೀತಿಯಾದ ಒಂದು ಒಂದು ಒಳ್ಳೆ ರೀತಿಯಾದ ಒಂದು ವಾತಾವರಣ ಸೃಷ್ಟಿ ಮಾಡಿ ಈ ಮಕ್ಕಳು ಆ ಕೇಂದ್ರದಲ್ಲಿದ್ದಾರೆ. ಇಲ್ಲಿ ಕೆಲಸ ಕಲ್ತವ್ರು ಇವತ್ತು ಕಿರ್ಲೋಸ್ಕರ್ ಕಂಪನಿಯಲ್ಲಿ, ಗವರ್ಮೆಂಟ್ ಏನಮ್ಗಳಲ್ಲಿ, ಬೇರೆ ಬೇರೆ ಕಂಪನಿಗಳಲ್ಲೂ ಕೂಡ ಕೆಲಸ ಮಾಡ್ತಾರೆ. ಕೆಲವರು ಕೂಡ ಜಪಾನ್ ಅಲ್ಲೂ ಕೂಡ ಹೋಗಿ ಬಂದ್ರು ಕೆಲವು ಮಕ್ಕಳು. ಸೊ ಅಲ್ಲೂ ಕೂಡ ಯಾಕಂದ್ರೆ ಇಲ್ಲಿರುವಂತ ಶಾಲೆ ವಾತಾವರಣ ಅದೊಂದು ಪ್ರಕೃತಿ ವಾತಾವರಣದಲ್ಲಿ ಇದೆ, ಎಲ್ಲೂ ಕೂಡ ಸಿಟಿಯಲ್ಲಿ ಮಾಡಿಲ್ಲ. ಅಲ್ಲೂ ಕೂಡ ಒಂದು 3.5 ಎಕರೆ ಜಮೀನ್ ತಗೊಂಡು ಸಂಸ್ಥೆಯಿಂದ ಆ ಸಂಸ್ಥೆನಲ್ಲಿ ಟೀಚರ್ಗಳು ಎಲ್ಲರನ್ನ ಇಟ್ಬಿಟ್ಟು ಅಲ್ಲೇ ಕಂಪ್ಯೂಟರ್ ಎಜುಕೇಶನ್ ಎಲ್ಲ ಬೇಸಿಕ್ ಎಜುಕೇಶನ್ ಕೊಟ್ಟು ಮಕ್ಕಳು ವರ್ಷ ಪೂರ್ತಿ ಅಲ್ಲಿ ಓದ್ತಾ ಇದಾರೆ. ಇದರಿಂದ ಅವರಿಗೆ ಮುಂದಿನ ಅವರ ಜೀವನ, ಅವ್ರು ಸ್ಕಿಲ್ ಟ್ರೈನಿಂಗ್ ಕತ್ಕೊಂಡು ಅವ್ರು ಸ್ವತಃ ತಮ್ಮ ಕಾಲ ಮೇಲೆ ನಿಲ್ಬೇಕು, ಇಲ್ಲ SLC ಆಗ್ತಾಣ ಮನೆಗೆ ಹೋಗಿ ಕೂಲಿ ಮಾಡೋದು ಅವೆಲ್ಲ ಮಾಡೋದಕ್ಕಿಂತ ಏನಾದ್ರು ಅವನು ಮುಂದೆ, ಯಾಕಂದ್ರೆ ನಮ್ದೆಲ್ಲ ಪೂರ್ತಿ ಗ್ರಾಮೀಣ ಪ್ರದೇಶನೇ, ಈ ಪ್ರದೇಶದಲ್ಲಿ ಮಕ್ಕಳು ಮುಂದುವರಿಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮುಂದುವರಿಸ್ತಾ ಇದೆ ಸರ್. ಅದಲ್ದೇನೆ ಸರ್ಕಾರದವರು ಸಾಕಾರ ಅವರಿಗೆ ಊಟ ತಿಂಡಿ ಕೊಡ್ತಾರೆ, ಸಾರ್ವಜನಿಕರು ಅವರ ಬರ್ಡೇಗಳಾದಾಗ ಬಟ್ಟೆ ಒರೆಗಳು ಕೊಡ್ತಾರೆ, ಆಮೇಲೆ ಕೆಲವರು ವಿಸಿಟರ್ಸ್ ಬಂದು ಅವ್ರಿಗೆ ಏನಾದ್ರು ಸ್ವಲ್ಪ ಸಹಕಾರ ಕೊಟ್ಟು ಚಾಕ್ಲೇಟ್ಗಳು ಚಪ್ಪಲಿಗಳು ಆಮೇಲೆ ಅಕ್ಕಿ ಎಲ್ಲ ಕೊಟ್ಟು ಹೋಗ್ತಾರೆ ಸರ್, ತುಂಬಾ ಖುಷಿ ಆಗುತ್ತೆ. ತರೀಕೆರೆ ತಾಲೂಕಿನಲ್ಲಿ ಖಂಡಿತವಾಗಿ ನಮಗೆಲ್ಲ ಒಂದು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಒಂದು ಮಕ್ಕಳ ಬೆಳವಣಿಗೆಗೋಸ್ಕರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗ ಇದರ ಒಂದು ಈ ಸಂಸ್ಥೆ ಒಂದು ನಿರ್ವಹಣೆಗೆ ಬಂದ್ರೆ, ಆರಂಭದ ದಿನಗಳಲ್ಲಿ ತಾವು ತಮ್ಮ ಒಂದು ಧರ್ಮ ಪತ್ನಿ ಜೊತೆಗೆ ಈ ಒಂದು ಕೆಲಸವನ್ನ, ನಂತರದ ಒಂದು ದಿನಗಳಲ್ಲಿ ಈಗ ಸ್ವಯಂ ಪ್ರೇರಿತವಾಗಿ ಸದಸ್ಯರನ್ನ ಸೇರಿಸಿಕೊಂಡಿದ್ದೀರಾ, ಕೊರೋನಾ ಸಮಯದಲ್ಲಿ ಯಾವ ರೀತಿಯಿಂದ ತಾವು ನಿರ್ವಹಣೆ ಮಾಡಿದ್ದೀರಾ ಸರ್? ಸರ್, ಕೊರೋನಾ ಟೈಮಲ್ಲಿ ಏನ್ ಮಾಡಿದ್ವಿ, ಮಕ್ಕಳಿಗೆ ಶಾಲೆ ಒಂದು ಇರಲಿಲ್ಲ. ಎರಡನೇದಾಗಿ ನಮಗೆ ನಮ್ಮ ಒಂದು ಏನು ವಾಲಂಟರಿ ಸರ್ವಿಸ್ ಮಾಡುವಂತ ಜನ ನಮ್ಮ ಸ್ಟಾಫ್ಗಳಿಗೂ ಕೆಲಸ ಇರಲಿಲ್ಲ. ಆ ಟೈಮಲ್ಲಿ ಏನ್ ಮಾಡಿದ್ರು, ಅವ್ರು ಏನ್ ಮಾಡಿದ್ರು, ನಾನು ಸಹ ಫ್ರೀ ಸರ್ವಿಸ್ ಮಾಡ್ತೀನಿ ಈ ಕೊರೋನಾ. ನಾವು ಸಾಕಷ್ಟು ಆಹಾರದ ಕಿಟ್ಗಳನ್ನ ತರಿಸ್ಕೊಟ್ಟಿವಿ ಬಹಳಷ್ಟು ಸೆಲ್ಕೋ ಸಂಸ್ಥೆಗಳಿಂದ ಬೇರೆ ಬೇರೆ ಕಡೆಯಿಂದ. ನಾವೇನ್ ಮಾಡಿದ್ವಿ ಸರ್, ಅವರಿಗೆ ಒಂದು ಆಹಾರದ ಕಿಟ್ಗಳನ್ನ ತರಿಸಿ ಮಕ್ಕಳಿಗೋಸ್ಕರ ಕೊಟ್ಟರು. ಆಮೇಲೆ ಬಡ ಜನಗಳಿಗೆ ನಾವು ಹಳ್ಳಿ ಹಳ್ಳಿಯಿಂದ ಏನ್ ಮಾಡಿದ್ವಿ, ಆ ಒಂದು ಪೌಷ್ಟಿಕ ಆಹಾರನ, ಯಾಕಂದ್ರೆ ಎಷ್ಟು ಜನ ಕೂಲಿ ಇರಲಿಲ್ಲ, ಆ ಕೂಲಿ ಇಲ್ಲ ಟೈಮಲ್ಲಿ ಅವರಿಗೆ ಜೀವನನೇ ಸಾಗಿಸೋದ್ ಕಷ್ಟ. ಆಗ ಕೆಲವೊಂದು ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ನಾವೇನ್ ಮಾಡಿದ್ವಿ, ಅಲ್ಲಿ ಸಿಗುವಂತ ಒಂದು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ನಾವೇನ್ ಮಾಡಿದ್ವಿ, ಕನಿಷ್ಠ ಒಂದು 3 ವರ್ಷಗಳ 2.5 ವರ್ಷಗಳ ಕಾಲ ಅವರಿಗೆ, ಅದರಲ್ಲೂ ಕೂಡ ಬಡವರು, ದಲಿತರು, ಜೊತೆನಲ್ಲಿ ಅಂಗವಿಕಲರು ಎಲ್ಲರಿಗೂ ಕೂಡ ಆಹಾರ ಕಿಟ್ಗಳನ್ನ ಒದಗಿಸಿದೀವಿ, ಕೊಟ್ಟಿವಿ. ಸರ್ಕಾರದವರು ಕೂಡ ನಾವೇನ್ ಮಾಡಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಇನ್ಸ್ಟಾಲ್ ಮಾಡಿದ್ರು. ಆ ಟೈಮಲ್ಲಿ ಏನ್ ಮಾಡಿದ್ವು, ಎಲ್ಲರಿಗೂ ಕೂಡ ಫಸ್ಟ್ ಡೋಸ್, ಸೆಕೆಂಡ್ ಡೋಸ್, ಥರ್ಡ್ ಡೋಸ್ ತಗೊಳ್ಳಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಏನ್ ಮಾಡ್ತಿದ್ರು, ನಮ್ಮನ್ನ ಕಂಡ್ಕೊಳ್ಳೆ ಹೋಗಿ ಮರ ಹತ್ಬಿಡೋರು, ಇಲ್ಲ ಊರಿಂದ ಬೇರೆ ಕಡೆ ಹೋಗೋರು. ಅವೇನ್ ಮಾಡಿದ್ವಿ, ಜನಗಳಿಗೂ ಮನವೊಲಿಸಿದೀವಿ. ಏನಾಯ್ತು, ಸರ್ಕಾರ ಜೊತೆ ಸೇರ್ಕೊಂಡು ಒಬ್ರು ಏನ್ ನಮ್ಮ ಡಾಕ್ಟರ್ ಕರ್ಕೊಂಡೋಗಿ ಹಳ್ಳಿ ಹಳ್ಳಿಗೆ ವಿಸಿಟ್ ಕೊಟ್ವಿ. ವಿಸಿಟ್ ಕೊಟ್ಟು ಏನ್ ಮಾಡಿ, ನೋಡ್ರಪ್ಪ ಖಂಡಿತ ನಮ್ಮ ಆರೋಗ್ಯ ಉಳಿಬೇಕು, ನಿಮ್ಗೆ ಮಕ್ಕಳನ್ನು ಕೂಡ, ನಿಮ್ಮ ಮಕ್ಕಳು ಉಳಿಬೇಕು, ನೀವು ಉಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಅಂತ ನಾವೇನ್ ಮಾಡಿದ್ವಿ, ಫ್ರೀ ವ್ಯಾಕ್ಸಿನೇಷನ್ ಡ್ರೈವ್ ಕ್ಯಾಂಪ್ ಎಲ್ಲ ಮಾಡಿದ್ವಿ. ಸುಮಾರು 3,000-4,000 ಜನಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸಿದ್ವಿ, ಫುಡ್ ಕಿಟ್ ಕೊಡಿಸಿದ್ವಿ, ತರಬೇತಿ ಕೊಟ್ಟಿದ್ವಿ. ಸರ್ಕಾರದನ್ನು ಕೂಡ ನಮಗೆ ಫುಡ್ ಕಿಟ್ ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಬೇರೆ ಸಂಘ ಸಂಸ್ಥೆಗಳು ಕೊಟ್ಟಿದ್ರು, ಇವನ್ನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಹಾಗಾಗಿ ಏನಾಯ್ತು, ವಿಕಾಸನ ಸಂಸ್ಥೆ ಅನ್ನೋದು ಪ್ರತಿಯೊಬ್ಬರು ಗಡಿ ಜಿಲ್ಲಾದ್ಯಂತ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡ್ತಾ ಇದೆ ಅಂತೇಳಿ ಒಂದು ರೆಕಗ್ನಿಷನ್ ಸಿಕ್ಸಿ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ವಿ. ಅವರು ಕೂಡ ಮಾನ್ಯತೆ ಕೊಟ್ಟಿದ್ದಾರೆ ಜನರು. ಇದು ಕೇವಲ ಕೃಷಿಗೆ ಮಾತ್ರ ಸೀಮಿತ ಅಲ್ಲ, ಸಮಾಜ ಸುಧಾರಣೆಗೆ, ಸಮಾಜದ ಒಂದು ಏಳಿಗೆಗೆ ಕೂಡ ಶ್ರಮ ವಹಿಸ್ತಾ ಇದ್ದೀರಾ, ಶ್ರಮ ಪಡ್ತಾ ಇದ್ದೀರಾ. ಅದಕ್ಕೆ ಸರ್ಕಾರದಿಂದನೂ ಬೆಂಬಲ ಸಿಗ್ತಾ ಇದೆ, ಜೊತೆಗೆ ಜನರಿಂದ ಕೂಡ ತಮಗೆ ಬೆಂಬಲ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮತ್ತೆ ನಿಮ್ಮ ಯೋಜನೆಗಳು ಏನಿದಾವೆ, ಅದನ್ನು ಸಮಗ್ರ ಕೃಷಿಯ ಒಂದು ತತ್ವ ಇಟ್ಕೊಂಡಿದ್ದೀರಾ, ಇದು ಈಗಾಗಲೇ ನೀವು ಎಲ್ಲರಿಗೂ ಪರಿಚಯ ಮಾಡಿದಿರಾ, ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ರೈತ ಬಾಂಧವರು, ಮುಂದಿನ ಯೋಜನೆಗಳು, ಸಮಾಜ ಮುಖಿಯಾಗಿ ಇರ್ತಕ್ಕಂತ ಯೋಜನೆಗಳು ಕೃಷಿಯ ಒಂದು ಏಳಿಗೆಯ ಜೊತೆಗೆ? ಸರ್, ನಾವು ಇದನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ನಮಗೆ ಆಹಾರ ಭದ್ರತೆ ಯೋಜನೆಯ ಬಗ್ಗೆ ಆಲೋಚನೆ ಮಾಡ್ತಾ ಇದೀವಿ. ಅಂದ್ರೆ ಮುಖ್ಯವಾದ ಇವತ್ತು ಪೌಷ್ಟಿಕಾಹಾರದ ಕೊರತೆ ಬಹಳ ಇದೆ ನಮ್ಮ ಜಿಲ್ಲೆನಲ್ಲಿ, ಬಾಲ್ಯ ವಿವಾಹಗಳು ತುಂಬಾ ಜಾಸ್ತಿ ಇದಾವೆ, ಆಮೇಲೆ ಇವತ್ತು ನ್ಯೂಟ್ರಿಷನ್ ಪ್ರಾಬ್ಲಮ್ ತುಂಬಾ ಇದಾವೆ. ಅದಲ್ದೇನೆ ಏನಾಗಿದೆ, ಇವತ್ತು ಈ ಕೊರೋನಾ ನಂತರ ಬಹಳಷ್ಟು ಮಕ್ಕಳಿಗೆ ಬಾಲ್ಯ ವಿವಾಹಗಳು ಕೂಡ ಮಾಡಿದ್ದಾರೆ. ಕಾರಣ ಏನಂದ್ರೆ, ಅವ್ರ ಅಪ್ಪ ಅಮ್ಮನ ಮೆಂಟಾಲಿಟಿ ಚೇಂಜ್ ಮಾಡಿಲ್ಲ, ಹೆಂಗೋ ಮಕ್ಕಳನ್ನ ಮದುವೆ ಮಾಡಿದ್ರೆ ಸಾಕಪ್ಪ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ರು. ನಾವ್ ಅದನ್ನ ಹೋಗಿ ಮನವರಿಸಿಕೊಂಡು ಸುಮಾರು ಒಂದು 150-200 ಮದುವೆಗಳನ್ನ ಕೂಡ ನಿಲ್ಲಿಸಿದೀವಿ ಈ ಒಂದು ನಿಟ್ಟಿನಲ್ಲಿ. ಆಮೇಲೆ ಏನ್ ಮಾಡಿದ್ವಿ, ಕೃಷಿ ತಗೊಂಡಾಗ ಒಂದು ಬೇಸಿಕ್ ನಾವು ಒಂದು ಮೂಲಭೂತವಾದಂತ ಸಮಸ್ಯೆ ಇಟ್ಕೊಂಡು ನಾವು ಇನ್ನೂ ಕೂಡ ಸರ್ಕಾರಕ್ಕೆ ಏನ್ ರೆಕಮೆಂಡೇಶನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಜನರ ಮೂಲಕ ಇವತ್ತು ಸಾವಯವ ಮಾಡಲಿ, ಬೇರೆ ಕೆಲಸನ ಏನ್ ಮಾಡಲಿ, ಆ ಸಾವಯವದ ಅಲ್ಲದ ಕೆಲಸನೂ ಕೂಡ ರೈತರು ಮಾಡ್ತಾ ಇದಾರೆ. ಮುಖ್ಯವಾಗಿ ಅಂದ್ರೆ ಪಾಲಿಸಿನಲ್ಲಿ ಬದಲಾವಣೆಗಳಾಗಬೇಕು. ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ, ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದೆ, ಆದ್ರೆ ಪಾಲಿಸಿ ಚೇಂಜ್ ಮಾಡ್ಕೊಂಡಿಲ್ಲ. ಸೊ ನಾನು ನಮ್ಮ ಫ್ರೆಂಡ್ ಅವರು ಕೆಲವರು ಜಪಾನಿಂದ ಮತ್ತೆ ಜರ್ಮನಿಯಿಂದ ಬಂದಾಗ, ಆ ದೇಶದಲ್ಲಿ ಕೃಷಿಗಿರುವಂತ ಏನು ಬೆಲೆ ನಿಗದಿನ ರೈತರೇ ಮಾಡ್ತಾರೆ, ನಮ್ ದೇಶದಲ್ಲಿ ಯಾರು ಮಾಡ್ತಾರೆ ಸರ್? ನಮ್ಮ ಒಂದು ಉತ್ಪನ್ನಗೆ ರೈತನೇ ನಿರ್ಧಾರ ಮಾಡ್ತಾನೆ, ಮಾಡಬೇಕು. ನಮ್ ದೇಶದಲ್ಲಿ ಯಾರು ರೈತರಿಗೆ ಇವತ್ತು ತಮ್ಮ ಬೆಲೆ ನಿರ್ಧಾರ ಮಾಡಕ್ಕೆ ಎಲ್ಲೂ ಇಲ್ಲ, ಯಾವ ರಾಜ್ಯದಲ್ಲೂ ಇವತ್ತರು ಕೊಟ್ಟಿಲ್ಲ, ಅವಕಾಶನೇ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಇರ್ಬೋದು, ಅಥವಾ ಎಂಎಲ್ಎಗಳು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅಥವಾ ಒಂದು ಊರು ಇರ್ಬೋದು, ಎಲ್ಲೂ ಕೂಡ ಇವತ್ತು ನಾನು ಬೆಳೆದಿರೋ ಟೊಮೆಟೋಕ್ಕೆ ನಾನು ಏನಿದ್ರು ಕೂಡ ನಾನು 50 ರೂಪಾಯಿ ಕಮ್ಮಿ ಕೊಡಲ್ಲಪ್ಪ ಅಂತ ರೈತ ಹೇಳಿದ್ರೆ, ಪಕ್ಕದವನಿಗೆ 30 ರೂಪಾಯಿ ವ್ಯವಹಾರ ಮಾಡ್ತಾನೆ, ಅದನ್ನ ಕೊಡ್ತದೆ. ಇವತ್ತು ನೀವು ಮೆಡಿಕಲ್ ಶಾಪ್ಗೆ ಹೋಗೋ ಒಂದು ಡೈಜಿನ್ ತಗೊಂಡ್ರೆ ಅವನ್ 2 ರೂಪಾಯಿ ಅಂತ ಹೇಳಿ ಅವ್ನು 2 ರೂಪಾಯಿನೆ, ನಾನು 1 ರೂಪಾಯಿ ಕೇಳಿದ್ರೆ ಕೊಡ್ತಾನ ಅವನು. ಹಾಗೆ ರೈತರಿಗೆ ಏನದು ಮುಖ್ಯವಾದಂತದ್ದು, ಸರ್ಕಾರದಲ್ಲಿ ಬದಲಾವಣೆಗಳಾಗಬೇಕು, ಧೋರಣೆಗಳು, ಪಾಲಿಸಿನಲ್ಲಿ ಇನ್ನೊಂದಷ್ಟು ಬಹಳ ಚೇಂಜಸ್ ಬೇಕಾಗ್ತದೆ. ಅದಕ್ಕೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂತ್ಕೊಂಡು ಪಾಲಿಸಿನೇ ಚೇಂಜ್ ಮಾಡ್ತೀನಿ ಅನ್ನೋದಕ್ಕಿಂತ, ಹಳ್ಳಿ ಹಳ್ಳಿಗೆ ಕೆಲವರು ತಂತ್ರಜ್ಞಾನರೆಲ್ಲ ಬಂದು ನಿಮ್ಗೆ ಏನ್ ಬೇಕಪ್ಪ ಪಾಲಿಸಿ ಅನ್ನೋದ್ ಬಗ್ಗೆ ಕೇಳಬೇಕು. ಎರಡನೇದಾಗಿ ಅಲ್ಲೇ ವರ್ಕ್ಶಾಪ್ಗಳು, ಟ್ರೈನಿಂಗ್ ಹೆಚ್ಚೆಚ್ಚು ಆಗ್ಬೇಕು. ಅವ್ರ ರೈತ ಹೇಳ್ತಾನೆ, ನಾನು ದನ ಸಿಕ್ಕಿ ನಾನು ಖಂಡಿತ ಹೇಳ್ತೀನಿ, ನನ್ನ ಬೆಲೆಗೆ ನಾನೇ ನಿಗದಿಪಡಿಸ್ತೇನಪ್ಪ, ಆಯ್ತಾ. ಆ ಕೃಷಿಕರದ್ದು ಏನೋ, ಕೃಷಿಕರೇ ಅವ್ರ ಬೆಲೆಗೆ ನಿಗದಿಪಡಿಸಂಗಿರ್ಬೇಕು, ಅವ್ರ ಬೆಲೆ ಬೆಳೆಗೆ ತಕ್ಕಂತ ಪ್ರೋತ್ಸಾಹ ಅವ್ರಿಗೆ ಸಿಗ್ಬೇಕು. ಒಂದು ಒಂದು ಟೊಮೆಟೋ ಅಂತ ಮಾತ್ರ ಹೇಳಲ್ಲ, ಪ್ರತಿಯೊಂದು. ಇವತ್ತು ಇಲ್ಲಿ ನಮ್ಮಲ್ಲಿ ಮಂಜಣ್ಣ ಅಂತ ಕೂತ್ಕೊಂಡಿದ್ರು, ನಾನು ಅವ್ರ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಕಡೂರಿನಲ್ಲಿ. ಸರ್, 15 ಕೆಜಿ ಟೊಮೆಟೋ, 15 ಕೆಜಿ ಇದು ಟೊಮೆಟೋ ಅವರಿಗೆ 2 ರೂಪಾಯಿ ನಂಗೆ ಮಾರುಕಟ್ಟೆ ಆಗ್ತಾ ಇದ್ರು, ಆಯ್ತಾ. ಬದನೆಕಾಯಿ 15 ಕೆಜಿ ಬದನೆಕಾಯಿನ ಅವರು 20 ರೂಪಾಯಿ ಕೊಡ್ತಾ ಇದ್ರು. ನೋಡಿ ಸರ್, ಬೆಳೆದಿರೋ ರೈತನಿಗೆ ಏನ್ ಸಿಗುತ್ತೆ ಹೇಳಿ? 1 ರೂಪಾಯಿನೂ ಸಿಕ್ಕಿಲ್ಲ. ಆಯ್ತಾ. ಅವ್ನು ಹೇಳಿದ ಹೊಟ್ಟೆ ಹೇಳಿದ ಸರ್, ನಾನು ಎಲ್ಲ ಗೊಬ್ಬರ ತಂದೆ, ಬೀಜ ತಂದೆ, ಎಲ್ಲ ರೀತಿಗಳು ಔಷಧಿ ಹೊಡ್ಕೊಂಡೆ, ಏನ್ ತಂದ್ರು ಕೊಡೋಗೆ ನನ್ಗೆ ಒಂದ್ 15 ಕೆಜಿ ಬದನೆಕಾಯಿಗೆ ನನ್ಗೆ 20 ರೂಪಾಯಿ ಕೆಜಿ ಅಂದ, 20 ರೂಪಾಯಿ ಬೆಲೆ ಅಂದ್ರೆ ನಾನು ಏನ್ ಜೀವನ ಮಾಡೋದು ಸರ್, ನಾನು ಬಡವಾಗೇ ಉಳಿತೀನಿ ಅನ್ನೋ ಲೆಕ್ಕದಲ್ಲಿ ಬರ್ತಾರೆ. ಹಂಗೆ ರೈತರು ಏನ್ ಮಾಡ್ತಾರೆ, ಸಾಕಷ್ಟು ಬೆಳೆಗಳನ್ನ ಬೆಳೀತಾರೆ, ಎಲ್ಲರೂ ಮಾರುಕಟ್ಟೆ ತಗೊಂಡೋಗ್ತಾರೆ, ಅದರಲ್ಲಿ ಸಾವಯವ ಕೃಷಿಕರು ಕೂಡ ಬೆಳೆ ತಗೊಂಡೋಗ್ತಾರೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಸರ್ಕಾರದಲ್ಲಿ ಏನ್ ಮಾಡಿದ್ರು, ಸಾವಯವ ಕೃಷಿನ ಅನುಷ್ಠಾನ ಮಾಡಿ ಅಂತ ಹೇಳ್ಕೊಂಡು ಒಂದಷ್ಟು ಪ್ರಚಾರ ಸಂಸ್ಥೆಗಳಿಗೆಲ್ಲ ಕೊಟ್ಟಿದ್ರು, ನಾವು ಮಾಡಿದ್ವಿ. ನಾವು ಇಲ್ಲಿಂದ ತಗೊಂಡು ಬೆಂಗಳೂರು ತಗೊಂಡೋಗು ತಗೊಂಡೋದ್ವಿ. ಅಲ್ಲಿ ತಗೊಂಡೋದ ತಕ್ಷಣ ರಾಗಿ, ಆಮೇಲೆ ಇಲ್ಲಿ ಬರುವಂತ ಸಾವೆ, ನವಣೆ ಎಲ್ಲ ಸೇರ್ಕೊಂಡು ಅವ್ರಿಗೆ ಸರ್ ಎಷ್ಟು ಬೆಲೆ ಇದಕ್ಕೆ ಅಂದ್ರು. ನಾನು ಹೇಳಿದ್ರೆ ಇಷ್ಟು ಬೆಲೆ ಆಗುತ್ತೆ ಸರ್, 50-60 ರೂಪಾಯಿ. ಎಲ್ರಿ ಸರ್ಕಾರದವ್ರ ಅಧಿಕಾರಿಗಳು ಹೇಳುದು, ಎಲ್ರಿ ಇದಕ್ಕೆ ರಾಗಿಗೆ ಅಷ್ಟಿದೆ, ಎಲ್ಲ 15-20 ರೂಪಾಯಿ ಇದೆ ಅಂತಾರೆ. ಮತ್ತೆ ನಮ್ಮ ಬೆಳೆಗೆ ಅವ್ರೇನ್ ಪ್ರೋತ್ಸಾಹ ಕೊಡ್ತಾರೆ? ನಾವು ಅದನ್ನ ಬಿಟ್ಟೇ ಬಿಟ್ವಿ. ಅದಕ್ಕೆ ನಾವೇನ್ ಮಾಡಿದ್ವಿ, ನಮ್ದಾಗಿರುವಂತ ಏನು ಕೃಷಿ ಮೇಳಗಳೆಲ್ಲ ನಾವು ಸರ್ಕಾರದ ಆರ್ಗನೈಸ್ ಮಾಡ್ತಾರೆ. ಮತ್ತೆ ನಾವು ಕಡೂರಿನಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಎಲ್ಲೆಲ್ಲಿ ಎಕ್ಸಿಬಿಷನ್ ಆಗ್ತದೋ ಅಲ್ಲೆಲ್ಲ ವಸ್ತುಗಳು ತಗೊಂಡೋಗಿ ನಾವು ಎಕ್ಸಿಬಿಟ್ ಮಾಡಿ ಅಲ್ಲಿ ನಮ್ಮ ಬೆಲೆನ ಅವ್ರಿಗೆ ಹೇಳಿದಾಗ ಖುಷಿಯಿಂದ ಮತ್ತೆ ತಗೊಳ್ತಾರೆ. ಮತ್ತೆ ಯಾವತ್ತಿದ್ರು ಕೂಡ ರಾಸಾಯನಿಕ ರೈತ ಅಂತ ಹೇಳಿದಾಗ ಅದಕ್ಕೊಂದು ಕೆಲವು ಸರ್ಟಿಫಿಕೇಶನ್ ಬೇಕಾಗ್ತದೆ. ನಾವು ಸುಮಾರು ಒಂದು 1,000 ಜನಕ್ಕೆ ಸರ್ಟಿಫಿಕೇಶನ್ ಕೂಡ ಮಾಡಿದೀವಿ, ಗ್ರೂಪ್ ಸರ್ಟಿಫಿಕೇಶನ್ ಮಾಡಿದೀವಿ. ಅಲ್ಲಿ ನಮ್ಮ ಹತ್ರ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಕೆಲವರಿಗೆ ರೈತರಿಗೆ ಇನ್ನೂ ಪೂರ್ವಕವಾಗಿ ನಂಬಿಕೆ ಬರಲ್ಲ. ನಾವು ಈ ವರ್ಷದಿಂದ ನಾವು ಅಟ್ಲೀಸ್ಟ್ ತರೀಕೆರೆ ಲೆವೆಲ್ ಅಲ್ಲಿ ಒಂದು ನಾವು ಔಟ್ಲೆಟ್ ಅಂತ ತೆರೆದು ರೈತರು ಏನೇ ಪದಾರ್ಥಗಳು ಕೊಟ್ಟರು ಅದ್ರ ಮೂಲಕ ನಾವು ಮಾಡೋಣ, ಸಣ್ಣದಾಗಿ ಶುರು ಮಾಡೋಣ ಅಲ್ವಾ. ಜನಗಳಿಗೆ ನಾವು ಒಂದಷ್ಟು ಪ್ರಚಾರ ಪಡಿಸೋಣ. ತರೀಕೆರೆಯಲ್ಲಿರುವಂತಹ ಎಲ್ಲಾ ಜನಗಳಿಗೂ, ಅಧಿಕಾರಿಗಳಿಗೂ, ಮತ್ತೆ ಗವರ್ಮೆಂಟ್ ಅಫಿಷಿಯಲ್ಸ್ಗಳಿಗೆ ಎಲ್ಲ ನಿಧಾನವಾಗಿ ಹೇಳೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಒಂದು ಕೃಷಿನಲ್ಲಿ. ಎರಡನೇದಾಗಿ ನಾವು ಇನ್ನೂ ಕೂಡ ನಾವೇನು ಮಾಡ್ತಾ ಇದೀವಿ, ಕೃಷಿಯೇತರ ಚಟುವಟಿಕೆಯನ್ನು ಕೂಡ ಜಾಸ್ತಿ ಮಾಡಬೇಕು ಅನ್ನೋದು ಕೂಡ ಈ ವರ್ಷ ಇಟ್ಕೊಂಡಿದೀವಿ. ಹಾಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೋಸ್ಕರ ಜಾಸ್ತಿ ಒತ್ತು ಕೊಡಬೇಕು. ಆಮೇಲೆ ಈ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿರೋದ್ರಿಂದ ಬಹಳಷ್ಟು ಏನ್ ಮಾಡಿದ್ರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನೆಲ್ಲ ಸುಡ್ತಾ ಇದಾರೆ, ಅದನ್ನ ನಿಲ್ಲಿಸಬೇಕು. ಮಲ್ಚಿಂಗ್ ವಿಧಾನಗಳಲ್ಲಿ ಮಾಡಿದ್ರೆ ಖಂಡಿತವಾಗಿ ಅದನ್ನು ಕೂಡ ಉಪಯೋಗಿಸಬಹುದು, ಆ ಗೊಬ್ಬರನು ಕೂಡ ಒಳ್ಳೇದೆ. ಆಯ್ತಾ, ಯಾವತ್ತು ಸಿಂಗಲ್ ಬೆಳೆಗೆ ಬೆಳೆಯೋದಕ್ಕಿಂತ ಮಲ್ಟಿ ಕ್ರಾಪ್ ಅನ್ನು ಬೆಳೆಯಿರಪ್ಪ. ಅಡಿಕೆ ಒಂದೇ ಅಲ್ಲ ನಮ್ಮ ಜೀವನ, ಎಲ್ಲಾ ರೀತಿಯಾದ ಗಿಡಗಳನ್ನು ಬೆಳೆಸಿ ಹೂ ಹಣ್ಣು ಕಾಯಿ ಬರುವಂತ ಗಿಡಗಳನ್ನ ಬೆಳೆಸಬೇಕು ಅನ್ನೋದು ನಮ್ಮ ಧೋರಣೆ ಇದೆ. ಅದಕ್ಕೋಸ್ಕರ ನಾವು ಸಾಕಷ್ಟು ಜನಗೆ ಈಗಾಗಲೇ ತರಬೇತಿ ಕೊಡ್ತಾ ಇದೀವಿ, ಮಾಹಿತಿ ಕೊಡ್ತಾ ಇದೀವಿ, ಸಂಸ್ಥೆ ಕರೆಸ್ತಾ ಇದೀವಿ, ನಮ್ಮ ತೋಟಗಳನ್ನು ತೋರಿಸ್ತಾ ಇದೀವಿ. ಇದರಂಗೆ 500 ಜನ ನಮ್ಮ ತರೀಕೆರೆ ತಾಲೂಕಲ್ಲಿ ಮಾಡಿದ್ದಾರೆ, ಅವ್ರ ತೋಟಗಳಿಗೂ ವಿಸಿಟ್ ಕೊಡ್ತಾ ಇದೀವಿ. ಆಯ್ತಾ, ಇದರಿಂದ ಏನಾದ್ರೆ ಜನ ಎಲ್ಲೋ ಬದಲಾವಣೆ ಆಗಕ್ಕೆ ಚಾನ್ಸಸ್ ಇದೆ ಅನ್ನೋದು ನನ್ನ ಮನಸ್ಸಲ್ಲಿ ಇನ್ನೂ ಹುಟ್ಟಿದೆ. ಈ ರೀತಿ ಏನು ಇನ್ನು ನಿರಾಶವಾದಿಗಳಾಗಿಲ್ಲ, ಆಶಾವಾದಿಗಳಾಗಿ ಇನ್ನು ಮುಂದುವರಿತಾ ಇದೀವಿ ಸರ್. ಈಗ ಕೊನೆಯದಾಗಿ ಕೇಳ್ಬೇಕಂತಂದ್ರೆ, ಕೃಷಿ ಸಂಸ್ಥೆಗಳು ಏನಿದಾವೆ, ಕೃಷಿಗೆ ಪೂರಕವಾದ ಸಂಸ್ಥೆಗಳು, ಕೃಷಿಗೆ ಇರ್ತಕ್ಕಂತ ಸಂಸ್ಥೆಗಳು, ವಿಶ್ವವಿದ್ಯಾಲಯ ಆಗಿರ್ಲಿ, ಸಂಶೋಧನಾ ಕೇಂದ್ರಗಳಾಗಿರ್ಲಿ, ಆಮೇಲೆ ತರಬೇತಿ ಕೇಂದ್ರಗಳಾಗಿರ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಲಿ, ಇದು ರೈತರ ಮಧ್ಯೆ ಮತ್ತೆ ಈ ಒಂದು ಸಂಸ್ಥೆಗಳ ಮಧ್ಯೆ ಅಂತರವನ್ನ ಕಡಿಮೆ ಮಾಡೋದಕ್ಕೆ ಯಾವ ಒಂದು ಸಲಹೆ ನೀವು ಕೊಡ್ತೀರಾ, ಸರ್ಕಾರಕ್ಕಾಗ್ಲಿ ಅಥವಾ ಸಂಸ್ಥೆ ಈ ಒಂದು ಸರ್ಕಾರ ಸಂಸ್ಥೆಗಳಿಗಾಗ್ಲಿ? ಸೊ ಒಂದು ಮುಖ್ಯ ಸಲಹೆಗಳಂತ ಹೇಳಿದಾಗ, ನಾವು ಏನು ತರಬೇತಿಗಳೆಲ್ಲ ಕೊಡ್ತಾ ಇದೀವಲ್ಲ, ನಾವು ಈಗ ನಮ್ಮ ಕಡೂರು ತಾಲೂಕು ತರೀಕೆರೆ ತಾಲೂಕಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಸರ್ಕಾರದಲ್ಲಿ ಅವ್ರು ಏನ್ ಮಾಡಿದಾರೆ ಇರುವಂತ ಯೋಜನೆಗಳ ಬಗ್ಗೆ ಹೆಚ್ಚು ಪರಿಚಯಿಸ್ತಾ ಇದೀವಿ. ಸರ್ಕಾರದಲ್ಲಿ ಇಂಥ ಯೋಜನೆ ಇದಪ್ಪ ತಗೊಳ್ರಿ, ಅಲ್ಲಿ ಕೃಷಿ ಸಹಾಯಕರು ಬರ್ತಾರೆ, ಇಂಥ ಯೋಜನೆ ಪರಿಚಯ ಮಾಡಿಕೊಡ್ತಾರೆ. ಅದರಿಂದ ಜನ ಪ್ರೇರಿತರಾಗಿ ಹೋಗಿ ಅಪ್ರೋಚ್ ಮಾಡ್ತಾರೆ. ಜನಗಳಿಗೆ ಮಾಹಿತಿ ಕೊರತೆ ಖಂಡಿತವಾಗ್ಲಿ ಇದೆ ಸರ್, ಇದೆ. ಆಯ್ತಾ, ಯೂನಿವರ್ಸಿಟಿಗಳು ಹೋಗ್ಬೇಕು, ಸರ್ಕಾರದಲ್ಲಿ ಒಂದು ನಾವು ಒಂದು ಜೀವಾಮೃತ ತೊಟ್ಟಿ ಕೊಡ್ತಾರೆ, ಅದ್ರ ಬಗ್ಗೆ ಏನ್ ನನಗೆ ಸಿಗುತ್ತೋ ಇಲ್ವೋ, ಪಂಚಾಯತ್ರು ಕೊಡ್ತಾರೋ ಇಲ್ವೋ ಅನ್ನೋದ್ ಬಗ್ಗೆ ಇನ್ನು ಜನಗಳು ಆ ಪ್ರಶ್ನೆ ದೊಡ್ಡ ಪ್ರಶ್ನಾರ್ಥವಾಗಿನೇ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲು ನಾವು ಏನ್ ಮಾಡ್ತಾ ಇದೀವಿ, ನೀವು ಹೋಗಿ ಅಪ್ರೋಚ್ ಮಾಡಿ, ಹೋಗಿ ಕೇಳಿ, ಖಂಡಿತವಾಗ್ಲು ಕೊಡ್ತಾರೆ. ಅಧಿಕಾರಿ ವರ್ಗದವ್ರನ್ನು ಕರಿತೀವಿ ನಾವು. ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ, ರೈತರು ಕರ್ಕೊಂಡೋಗ್ಬಿಟ್ಟು ಅವ್ರ ಮೂಲಕನೇ ಹೇಳಿಸ್ತೀವಿ. ಅವರ JDA ಮೇಡಮ್ ಅವರು, ಅಗ್ರಿಕಲ್ಚರ್ ಅಸಿಸ್ಟೆಂಟ್ಗಳು, ಆಮೇಲೆ ಕೃಷಿ ತಜ್ಞರು, ಪ್ರತಿಯೊಬ್ಬರು ಇಂತಿಂತ ಸ್ಕೀಮ್ಗಳಿದಾವೆ ಅದನ್ನೆಲ್ಲ ಅವರೇ ಹೇಳ್ತಾರೆ. ಜೊತೆಲಿ ಅವ್ರ ಫೋನ್ ನಂಬರ್ ಕೊಡ್ತಾರೆ, ನಿಮ್ಗೆ ಯಾರು ತಾಲೂಕು ಮಟ್ಟ ಅಧಿಕಾರಿಗಳು ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ಬನ್ನಿ ನಮ್ಮ ಕಡೆಗೆ. ಮೊದಲೊಂದು ಕಾಲ ಇತ್ತು, ಆಯ್ತಾ, ಏನ್ ಕಾಲ ಇತ್ತು ಅಂತ ಹೇಳಿದಾಗ ಇದು ಹೋಗಿ ಅಪ್ರೋಚ್ ಮಾಡಬೇಕಾಯ್ತು. ಆಮೇಲೆ ಅಲ್ಲೇ ಅಧಿಕಾರಿಗಳು ಹಳ್ಳಿ ಹಳ್ಳಿಗೆ ಬಂದು ಮಾಡ್ತಾ ಇದ್ರು ಕೂಡ ಅದನ್ನು ತಗೊಂಡಿರ್ಲಿಲ್ಲ. ಹಂಗಾಗಿ ಏನಾಗಿದೆ, ಯೋಜನೆಗಳೆಲ್ಲ ಒಂದಷ್ಟು ಮೂಲೆ ಗುಂಪಾಗ್ತಿತ್ತು. ಈಗ ಸರ್ಕಾರಿ ಅಧಿಕಾರಿಗಳಿಗೆ ಏನಾಗ್ತದೆ, ಆಗ್ಬಿಟ್ಟಿದೆ, ನನ್ನ ಕಾರ್ಯಕ್ರಮ ಜಾಸ್ತಿ ಅನುಷ್ಠಾನ ಆಗ್ಬೇಕಂತ ಅವರು ಹಳ್ಳಿಗೆ ಬರಕ್ ರೆಡಿ ಇದ್ದಾರೆ, ಬಂದು ಹೇಳಕ್ಕೆ ರೆಡಿ ಇದ್ದಾರೆ. ಹೀಗಾಗಿ ಸಾಕಷ್ಟು ಅವರ ಮತ್ತೆ ಜನರು ಮತ್ತೆ ಸರ್ಕಾರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಆಗಿ ಒಂದು ಮಧ್ಯ ಸೇತುವೆ ಆಗಿ ವಿಕಸನ ಸಂಸ್ಥೆ ಇವತ್ತು ನೂರಾರು ಜನಗಳಿಗೆ ನಾವು ಅದನ್ನು ಮಾಹಿತಿ ಕೊಡ್ತಾ ಇದೀವಿ. ಸರ್ಕಾರ ಯೋಜನೆಗಳ ವಾಟ್ಸ್ಆಪ್ ಅಲ್ಲಿ ನಾವು ವಾಟ್ಸ್ಆಪ್ ನೆಟ್ವರ್ಕ್ ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಏನು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅದು ನೀವು ನಿಮ್ಮ ಮುಖಾಂತರ ಅದನ್ನ ನೀವು ಅನುಷ್ಠಾನಗೊಳಿಸ್ತಾ ಇದೀರಾ? ಹೌದು ಸರ್, ಖಂಡಿತ ನಾವು ಅನುಷ್ಠಾನ ಮಾಡಿಸ್ತಾ ಇದೀವಿ. ನಾವು ಕೆಲವೊಂದು ಏನ್ ಮಾಡ್ತೀವಿ, ಸರ್ಕಾರ ಯೋಜನೆಗಳಿದೆ ಆ ಯೋಜನೆಯನ್ನ ತಗೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ನಿರ್ದಿಷ್ಟವಾದ ಹಳ್ಳಿಗಳಲ್ಲಿ ನಾವು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ, ಬೇರೆ ಬೇರೆ ಯೋಜನೆಗಳನ್ನ. ಮತ್ತೆ ನಾವೇನ್ ಮಾಡಿದ್ರೆ ದೇಶ ವಿದೇಶಗಳಲ್ಲೂ ಕೂಡ ಈ ರೀತಿಯಾದ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡುವಂತ ಸಣ್ಣ ಸಣ್ಣ ಯೋಜನೆಗಳಿದೆ, ಅದನ್ನು ಕೂಡ ತರಿಸಿ ಜನಗಳಿಗೆ ಕೊಡ್ತಾ ಇದೀವಿ. ಅದರಿಂದನೂ ಕೂಡ ಜನ ಏನು ಪ್ರೇರಿತರಾಗಿ ಅವರು ಬಹಳಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಇವತ್ತು ಕೃಷಿ ಅನ್ನೋದು ಸ್ವಲ್ಪ ಖಂಡಿತವಾಗ್ಲೂ ಫೇಲ್ಯೂರ್ ಇಲ್ಲಪ್ಪ, ನಮಗೂ ಕೂಡ ಒಂದು ಆಶಾವಾದಿಗಳಾಗಿ ಕೆಲಸ ಮಾಡೋರು ಇದ್ದಾರೆ. ಮಳೆ ಈ ವರ್ಷ ಚೆನ್ನಾಗಿ ಬಂದಿದೆ ತರೀಕೆರೆ ತಾಲೂಕಲ್ಲಿ, ಆದ್ರೂ ಕೂಡ ಕಡೂರು ತಾಲೂಕು ಬಂದಾಗ 1,100-150 ಅಡಿ ಆಳ ಹೋದ್ರನ್ನೇ ನೀರು ಸಿಕ್ಕೋದು, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಆಯ್ತಾ. ಆದ್ರೆ ಜನಗಳು ಇವತ್ತು ಅವರ ಮೆಂಟಾಲಿಟಿ ಬದಲಾವಣೆಗಳಾಗಬೇಕು. ಕಾರಣ ಏನಂತ ಹೇಳಿದ್ರೆ ಇನ್ನೂ ಕೂಡ ನಮ್ಮ ಅಜ್ಜನ ಮಾಡಿದ್ದು ಆಸ್ತಿ ಇದೆ, ಆದ್ರೆ ಅದ್ರಲ್ಲಿ ಏನೋ ಆದಾಯ ಬರಲ್ಲ, ನಾನು ಮಲ್ಟಿನ್ಯಾಷನಲ್ ಕಂಪನಿಗೋ ಕಂಪ್ಯೂಟರ್ ಆಗಿನೋ ಎಲ್ಲೋ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮೈಗ್ರೆಂಟ್ಸ್ ಆದ್ರೆ ಅವನ್ ತಿರ್ಗಾ ಬರಬೇಕು, ಅದು ಇದೇ ಮಣ್ಣಿಗೆ ಬರಬೇಕು ಅಲ್ವಾ ಸರ್? ಅದು ಎಷ್ಟೇ ಸಂಪಾದನೆ ಮಾಡ್ಲಿ ತಿರ್ಗಾ ಬರಬೇಕಾಯ್ತು ಅವನು ಹೊಲಕ್ಕೆ ಬರಬೇಕು. ಹೊಲಕ್ಕೆ ಬಂದು ಜೀವನ ಮಾಡಿದಾಗ್ಲೇ ಈ ಜೀವನದ ಗುಣಾತ್ಮಕ ಖಂಡಿತವಾಗ್ಲೂ ಸಾಧ್ಯ. ಮಣ್ಣು ಸಂರಕ್ಷಣೆಗೆ ಅವನ್ ಸಾಕಷ್ಟು, ಇಲ್ಲಾದ್ರೆ ಅವ್ನು ಹೋಗಿ ಬರೋದ್ರೊಳಗೆ ಇಲ್ಲಿ ಮಣ್ಣು ಹೋಗಿರುತ್ತೆ, ನೀರು ಹೋಗಿರುತ್ತೆ, ತೋಟನ ಹೋಗಿರುತ್ತೆ, ಎಲ್ಲ ಕೊನೆಗೆ 60 ವರ್ಷ ಆದ್ಮೇಲೆ ವಾಪಸ್ ಬಂದು ನಮ್ದೇನಿಲ್ಲ ಭೂಮಿನಲ್ಲಿ ಅಂತ ಹೇಳೋ ಬದಲು ಏನಾದ್ರು ಚೇಂಜಸ್ ಆಗಬೇಕು ಅಂದ್ರೆ ಅವನು ಈಗಲೇ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳನ್ನ ತೊಡಗಬೇಕು. ಇದಕ್ಕೆ ಪೂರಕವಾಗಿ ಸರ್ಕಾರದವರು ನಮ್ಮ ವಿಕಾಸನ ಗುರುತಿಸ್ಬಿಟ್ಟು ಕಿತ್ತೂರು ಚೆನ್ನಮ್ಮ ಅವಾರ್ಡ್ ಕೊಟ್ಟಿದೆ. ಆಮೇಲೆ ಅದಲ್ಲದೆ ನಮ್ಮ ಸರ್ಕಾರದಿಂದ ಸೆಲ್ಕೋ ಸಂಸ್ಥೆ ಅಂತ ಒಂದು ಸಂಸ್ಥೆನವರು ಕೃಷಿ ಸಂಬಂಧಪಟ್ಟಂಗೆ ಸೋಲಾರ್ ಎನರ್ಜಿ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಈ ಮುಖ್ಯವಾಗಿಂತ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಕೆಲಸ ಮಾಡಿದ ಬಗ್ಗೆ ಪರಿಸರ ಇಲಾಖೆನವರು ಅದಕ್ಕೂ ಅವಾರ್ಡ್ ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಗೂ ಸಾಕಷ್ಟು ರೆಕಗ್ನೇಷನ್ ಎಲ್ಲ ಬಂದಿದೆ. ಇವೆಲ್ಲ ನಮ್ಗೆ ಪ್ರೋತ್ಸಾಹ ಖಂಡಿತವಾಗ್ಲು, ಹಂಗಂತ ಹೇಳ್ಕೊಂಡು ಪ್ರೋತ್ಸಾಹ ಸಿಕ್ಕಿದೆ ನಮ್ ಸುಮ್ಮನಾಗಲ್ಲ. ಇನ್ನೂ ಇವೆಲ್ಲ ಇವತ್ತು ತಂದಿದೀವಿ, ಇವತ್ತು ಯಾವ್ದಕ್ಕೂ 1 ರೂಪಾಯಿ ನಾವ್ ಎಲ್ಲೂ ಬೆಲೆ ಹಾಕಿಲ್ಲ. ಇಷ್ಟೊಂದು ವಸ್ತು ಇಟ್ಟಿದೀವಿ ನಾವು, ಯಾವ್ದು ಇಲ್ಲಿ ನಮ್ಮಲ್ಲಿ ಬೆಳೆದಿದ್ದು ಹಾಕಿದೀವಿ, ರೈತರೇ ತಂದ್ಕೊಟ್ರು, ನಾವ್ ಡೆಮೋ ಕೊಟ್ಟಿವಿ, ಅವ್ರು 4 ಮಾತು ಹೇಳಿದ್ರು, ಅವ್ರ ಪಾಡಿ ಹೋದ್ರು. ಹಾಗೆ ನಾವು ಇಲ್ಲ ಪ್ರತಿಯೊಂದು ನಾವು ಒಂದ್ ತಿಂಗಳಿಗೊಮ್ಮೆ ನಾವು ಸಾವಯವ ಕೃಷಿದ ಒಂದೊಂದು ನಾವು ತರಬೇತಿ ಮಾಡ್ತಾ ಇರ್ತೀವಿ. ಮತ್ತೆ ಇಲ್ಲ ಅದ್ರಲ್ಲಿ ನಮ್ಮ ಮನೆಯವರು ಕೂಡ ನಾಟಿ ಔಷಧ ಬಗ್ಗೆ ತುಂಬಾ ತರಬೇತಿ ಪಡ್ಕೊಂಡಿದ್ದಾರೆ. ಸೆಲ್ಕ್ ಬೇರೆ ಬೇರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು ಬೇರೆ ಕಡೆಯಲ್ಲಿ ಹೋಗಿ